ಆಸಕ್ತಿ ಇತ್ತು. ಒಂದು ಸ್ವಂತ ನಮಗೆ ಒಂದು ಪ್ರಯೋಗಾಲಯ ಬೇಕು ಅಂತ ಒಂದು ಆಸಕ್ತಿ ಇತ್ತು. ಆ ರೀತಿಯಿಂದ ನಮ್ಮ ಕ್ಲಾಸ್ನ ಹೆಚ್ಚಿನವರು ಎಲ್ಲಾ ಟಿವಿ ರಿಪೇರಿ ಅಂಗಡಿ ಹಾಕಿದವರು ಇದ್ದವರು. ಹೌದು, ನಮ್ಮ ಫಸ್ಟ್ ಬ್ಯಾಚ್ ಇಲ್ಲಿ ವಿಸಿಯಲ್ಲಿ ಫಸ್ಟ್ ಬ್ಯಾಚ್ ಇಲೆಕ್ಟ್ರಾನಿಕ್ಸ್ ಹಾಗೆ ಒಂದು 10-16 ಜನ ಇದ್ದೀವಿ. ಅದರಲ್ಲಿ ಒಂದು 7-8 ಜನ ಎಲ್ಲ ಟಿವಿ ರಿಪೇರಿ ಅಂಗಡಿ ಹಾಕಿ ಈಗ ಬೇರೆ ಬೇರೆ ಉದ್ಯೋಗ ಕೃಷಿ ಮಾಡ್ತಾ ಇದ್ದಾರೆ. ನೀವೀಗ ಟಿವಿ ರಿಪೇರಿ ಅಂಗಡಿ ಎಲ್ಲಿ ಹಾಕಿದ್ದು ಮತ್ತೆ ಏನೆಲ್ಲ ರಿಪೇರಿ ಮಾಡ್ತಾ ಇದ್ರಿ? ಹೇಗೆಲ್ಲ? ನಾವು ಟಿವಿ ರೇಡಿಯೋ ರಿಪೇರಿ ಮಾಡ್ತಿದ್ದೆವು ಕಡಬದಲ್ಲಿ, ಕಾಲೇಜ್ ರೋಡ್ ಅಲ್ಲಿ ಅಂಗಡಿ ಇತ್ತು. ಒಂದು 10-15 ವರ್ಷ ದುಡಿದಿದ್ದೇನೆ, ಈಗ ಬಿಟ್ಟು ಒಂದು 20 ವರ್ಷ ಆಗಿದೆ. ಮ್ಯಾರೇಜ್ ಆದ್ಮೇಲೆ ಅಂಗಡಿಯನ್ನು ಬಿಟ್ಟೆ. ಸಮಸ್ಯೆಗಳಿಗೆಲ್ಲ ಮತ್ತೆ ನಮ್ಮ ಕಣ್ಣಿಂದು ಸಹ ದೃಷ್ಟಿ ಸಹ ಸೂಕ್ಷ್ಮ ಬೇಕು ಅದಕ್ಕೆ. ಹೌದು, ಟಿವಿ ರಿಪೇರಿ ಅಂತ ಹೇಳಿದ್ರೆ ಸುಮಾರು ನೀವು ಹೇಳಿದ್ರಿ ಒಂದು 15-20-30 ವರ್ಷದ ಹಿಂದಿನ ಕತೆ ಹೇಳಿ. ಅಷ್ಟು ವರ್ಷದಲ್ಲಿ ಈ ರಿಪೇರಿಯ ಒಂದು ಬಿಸ್ನೆಸ್ ಹೇಗೆ ಒಂದು ವ್ಯತ್ಯಾಸ ಆಗಿತ್ತು? ಅಲ್ಲ, ಅವತ್ತೆಲ್ಲ ನಿಮ್ಮ ಕಾಂಪೊನೆಂಟ್ ನೀವು ರಿಪ್ಲೇಸ್ಮೆಂಟ್ ಮಾಡಿದ್ರೆ ಆಯ್ತು, ಈಗ ನೀವು ಕಿಟ್ ಅನ್ನೇ ರಿಪ್ಲೇಸ್ ಮಾಡಬೇಕು. ಕಡಿಮೆ ಖರ್ಚಲ್ಲಿ ಆಗ ಆಗ್ತಿತ್ತು, ಈಗ ಒಂದು ಟಿವಿ ಅರ್ಧ ಖರ್ಚು ಬೀಳುತ್ತದೆ. ಹೌದು, ಒಂಥರ ಈ ಕಂಪನಿಯವರಿಗೆ ಲಾಭ, ದುಡಿಯೋರಿಗೆ ಲಾಭದಾಯಕ ಇಲ್ಲ ಕಂಪನಿಯವರ, ಯಾಕಂದ್ರೆ ಕಿಟ್ಟೆ ರಿಪ್ಲೇಸ್ಮೆಂಟ್. ಹೌದು, ಮನೆ ಮನೆಗೆ ಕರೆದ್ರೆ ಮನೆಗೆ ಹೋಗ್ತಿದ್ದೆವು, ಶಾಪ್ ಕೆಲಸ ಮಾಡ್ತಿದ್ದೆವು, ಮತ್ತೆ ಹೊತ್ಕೊಂಡು ಬರುವವರಿಗೆ ಕಷ್ಟ ಆಗ್ತಿದ್ದವರಿಗೆ ಮನೆಗೆ ಹೋಗಿ ಮಾಡ್ತಿದ್ದೆವು. ನೀವು ಟಿವಿ ಮತ್ತು ರೇಡಿಯೋ ಮಾತ್ರವಾ ಬೇರೆ ಏನಾದರೂ ಕೂಡ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಐಟಮ್ಸ್ ಇಂಥದ್ದು ಮಾಡ್ತಿದ್ರ? ಟಿವಿ ಮತ್ತು ರೇಡಿಯೋ ಮಾತ್ರ, ಮತ್ತೆ ನಮ್ಮ ವಾಚ್ ರಿಪೇರಿ ಅವರೊಬ್ರು ಅಂಗಡಿಯಲ್ಲಿ ಇದ್ರು. ಹಾಗೆ ನಿಮ್ಮ ಜೊತೆ? ಹೌದು, ಹಾಗೆ. ಇದರಿಂದ ನೀವು ಬದಲು ಮಾಡಿದ್ರಿ? ಹೌದು. ಎಂತ ಬದಲು ಮಾಡುವಾಗ ಎಂತ ಮಾಡುವ ಅಂತ ಯೋಚನೆ ಆಯ್ತು? ನನಗೆ ಅಂದ್ರೆ ಮೇನ್ ಇನ್ನು ಮನೆಯಲ್ಲಿ ಕೂರಬೇಕು ಅಂತ ಆಯ್ತು, ವಿಷಯ ಬಗ್ಗೆ ಸ್ವಲ್ಪ ವಿಷಯ ಹೆಚ್ಚಿಲ್ಲ ಒತ್ತು ಕೊಡಬೇಕು ಅಂತ. ಹಾಗಾಗಿ ಹಾಳುಗಟ್ಟೆ ಮಾಡುವ ಅಂತ ಒಂದು ಕನಸು ಕಂಡಿತ್ತು. ಇದು ಯಾಕೆ ಕನಸು ಬಂದದ್ದು? ಯಾಕೆ ಅಲ್ಲೊಂದು ಮಾಡು ಅಂತ ಎಲ್ಲ ಮಾಡ್ತಿದ್ದಾರೆ, ಒಂದು ಆಗ ಒಳ್ಳೆ ಇದಿತ್ತು. ಆಗ ಒಂದು 2 ಮೆಷಿನ್ ಮನೆಗೆ ತಂದಾಕಿದೆ. 2 ಮೆಷಿನ್ ತಂದು ಒಂದು 15 ದಿವಸ ದುಡಿದೇನೆ, ಮತ್ತೆ ನಿಮಗೆ ಬೇಡ ಅಂತ ಆಯ್ತಿತ್ತು ಅಷ್ಟರಲ್ಲೇ. ಹೌದು, ಇದು ವ್ಯವಹಾರ ಆಗ್ಲಿಕ್ಕಿಲ್ಲ ಅಂತ. ಯಾಕಂದ್ರೆ ಮನೆಗೆ ಬರುವವರು ಹೋಗುವವರು ಮಾತಾಡುದಾಗ ಇದು ವೇಸ್ಟ್ ಆಗ್ತದೆ ಟೈಮ್. ಒಮ್ಮೆ ಉರಿಸಿದ್ರೆ 1/2 ಗಂಟೆ ಉರಿಸಬೇಕು, ಒಮ್ಮೆ ಹೀಟ್ ಆಗ್ಬೇಕಾದ್ರೆ ಮ್ಯಾನ್ಯುಲ್ ಆಗ ಇದ್ದದ್ದು ಅದು ಸಮಸ್ಯೆ ಆಯ್ತು. ಯಾಕಂದ್ರೆ ನನ್ನ ಮಾವನಲ್ಲಿ ಹೇಳಿದೆ, ಮಾವ ನನಗೆ ಇದು ಆಗುದಿಲ್ಲ ಎಂತ ಮಾಡ್ಬೇಕು ಅಂತ. ಇದು ಮಾರ್ಗದ ಹೈವೇ ಬದಿಯಲ್ಲಿ ಮನೆ, ನನ್ನ ಮಾವ ಅಂದ್ರೆ ನನ್ನ ತಾಯಿಯ ತಮ್ಮ, ಇಲ್ಲಿ ಹಾಕ್ಮಾರೆ ಅಂತ ಹೇಳಿದ್ರು. ಅಲ್ಲಿ 2 ಮೆಷಿನ್ ಹಾಕಿದೆ. ಈ ಮೆಷಿನ್ ಎಲ್ಲಿಂದ ತಂದದ್ದು? ನಾವು ಬಲ್ಪಗುಡಿ ಕೋಡಪದ ಇಲ್ಲಿ ಅಂದ್ರೆ ಬಿಟ್ಲ ಅವ್ರ ಮೆಷಿನ್ ಮಾಡಿದ್ರ? ಹೌದು, ದೊಡ್ಡ ಫ್ಯಾಕ್ಟ್ರಿ ಉಂಟು ಅವರಲ್ಲಿ, ದೊಡ್ಡ ಫ್ಯಾಕ್ಟ್ರಿ. ಒಂದು 500 ಜನ ಹೊಡಿತಿದ್ರು ಅದರಲ್ಲಿ, ಯುಪಿ ಎಂಪಿ ಎಲ್ಲ ಬಂದು ಎಲ್ಲ ರೆಸಿಡೆನ್ಸ್ ಎಲ್ಲ ಕೊಟ್ಟು ಹೊಡಿಸ್ತಾರೆ. ದೊಡ್ಡ ಫ್ಯಾಕ್ಟ್ರಿ ಅದು, ರಾಜಾರಾಮ್ ಭಟ್ ಅಂತ. ಈಗ 2 ಮೆಷಿನ್ ತಂದೆ, ತಂದು ಅಲ್ಲಿ ಮಾನ ಮನೆಯಲ್ಲಿ ಮನೆಯಲ್ಲಿದ್ದ ರಿಪ್ಲೇಸ್ ಮಾಡಿದೆ. ಅಲ್ಲಿ ಅದು 10:00 ಹೋಯ್ತು, ಯಾಕಂದ್ರೆ ಅಲ್ಲಿ ಜನಗಳು ಸಿಕ್ಕಿತ್ತು ನನಗೆ, ಕಾರ್ಮಿಕರು ಸಿಕ್ಕಿದ್ರು. 10:00 ಅದು ನಾನು ಅಲ್ಲಿ ಡೆವಲಪ್ ಮಾಡಿದೆ. ಈಗ ಮೆಷಿನ್ ಬಗ್ಗೆ ಹೇಳುದಿದ್ರೆ, ಈ ಮೆಷಿನ್ ತುಂಬಾ ಕಾಸ್ಟ್ಲಿಯೋ, ಇದಕ್ಕೆ ಏನು ಕರೆಂಟ್ ಇದ್ದು ಇದೆಲ್ಲ ಖರ್ಚೆಲ್ಲ ಹೇಗೆ ಬರ್ತದೆ? ಈ ಮೆಷಿನ್ ಅನ್ನು ಫಸ್ಟ್ ಗೆ ಮ್ಯಾನ್ಯುಲ್ ಇದ್ದದ್ದು, ಮ್ಯಾನ್ಯುಲ್ ಕಾಸ್ಟ್ಲಿ ಇಲ್ಲ, 15,000 ಮೆಷಿನ್. ಈಗ ಒಂದು 18,000-20,000 ಈಗ ಆಗ್ಬಹುದು. ಈಗ ನಾನು ಹೈಡ್ರೋಲಿಕ್ಸ್ ಮಾಡಿದ್ದೇನೆ, ಕರೆಂಟ್ ಇದು ಮಾಡಿದ್ದೇನೆ. ಅದಕ್ಕೆ ವ್ಯತ್ಯಾಸ ಎಂತ? ಮ್ಯಾನ್ಯುಲ್ ಅಂದ್ರೆ ಕೈಯಲ್ಲಿ ಮಾಡುದು, ಕಟ್ ಮಾಡುದು ಕೈಯಲ್ಲಿ, ಹೀಟ್ ಮಾಡುದು ಗ್ಯಾಸ್ ಇಂದ ತಿರುಗಿಸಬೇಕು. ಕರೆಂಟ್ ಅಲ್ಲಿ ಹೈಡ್ರೋಲಿಕ್ಸ್, ಏನು ನಾವು ಕರೆಂಟ್ ಅಲ್ಲಿ ಹೀಟ್ ಆಗ್ತದೆ, ಮತ್ತೆ ಆಟೋಮೆಟಿಕ್ ಕಟ್ ಆಗ್ತದೆ, ಪ್ರೆಸ್ಸಿಂಗ್ ಸಹ ಆಟೋಮೆಟಿಕ್ ಆಗ್ತದೆ. ಅಷ್ಟು ವ್ಯತ್ಯಾಸ. ಈಗ ಈ ಅಡಿಕೆ ಹಾಳೆಯ ತಟ್ಟೆ ಅಂತ ಹೇಳಿದ್ರೆ, ಇದಕ್ಕೆ ಅಡಿಕೆ ಹಾಳೆ ಎಲ್ಲಿಂದ ನಿಮಗೆ ಸಿಗ್ತದೆ? ನಾವಂದ್ರೆ ಮನೆ ಮನೆಗೆ ಹೋಗ್ತೇವೆ. ನಾನು ಭಾರಿ ದೊಡ್ಡ ಮಟ್ಟಲ್ಲಿಲ್ಲ, ಸಾಧಾರಣ ಒಂದು 10-20 ಮನೆ ಪರ್ಮನೆಂಟ್ ಇರ್ತಾರೆ ನನ್ನ ಒಂದು ಇದು. ವಿಶ್ವಾಸದ ಮೂಲಕ ನಾವು ವ್ಯವಹಾರ ಮಾಡ್ತೇವೆ, ಅಂದ್ರೆ ಒಂದೇ ರೀತಿ ನಾವು. ಹಾಗೆ ಅವ್ರ ಮನೆಯವರು ಸಹ ಹಾಗೆ, ನೀವು ಬೇಡ ಅಂತ ಹೇಳಿದ್ರೆ ನಾವು ಬೇರೆ ಕೊಡ್ತೇವೆ, ಇಲ್ಲದೆ ಕೊಡುದಿಲ್ಲ. ಆ ರೀತಿಯ ಬಾಂಧವ್ಯ ಇರ್ತದೆ ಮನೆಗೆ. ಹಾಗೆ ರೇಟ್ ಸಹ ಹಾಗೆ ವರ್ಷ ವರ್ಷ ಏರುಪೇರು ಆಗ್ತದೆ ಹಾಳೆಗೆ. ನಾನು ಒಂದು ಅದನ್ನೊಂದು ಸ್ಟೆಬಿಲೈಸ್ ಮಾಡಿ ಇಟ್ಟಿದ್ದೇನೆ ಮನೆಗಳಿಗೆ. ಈಗ ಕಳೆದ ವರ್ಷ 140-160 ಆಗಿತ್ತು, ನಾನು 2 ಕೊಟ್ಟು ಬಂದಿದ್ದೇನೆ. ಯಾಕಂದ್ರೆ ಅದಕ್ಕೆ ಮುಂಚಿನ ವರ್ಷ 2 2 ಕಾಲಕ್ಕೆಲ್ಲ ಹೋಗಿತ್ತು, ಹಾಗೆ 2 ಕೊಟ್ಟಿದ್ದಾರೆ. ಕಳೆದ ವರ್ಷ 140 ನಾನು 2 ಕೊಟ್ಟಿದ್ದೇನೆ. ಈ ವರ್ಷ ಅದೇ ಸ್ಟೆಬಿಲೈಸ್ ಮಾಡಿದೆ. ಹಾಗೆ ಪಾರ್ಟಿಗಳು ಲೈಕ್ ಹಾಗೆ ಹೆಚ್ಚು ಹಾಗೆ ಸಿಗ್ತಾ ಇದೆ ಹಾಳೆ ನನಗೆ. ಹಾಗೆ ಈಗ ಹಾಳೆ ಅಂತ ಹೇಳಿದ್ರೆ, ನೀವು ಹೋಗಿ ಹಾಳೆಯನ್ನ ಕಡ್ದು ತರುವಂತಹ ಎಲ್ಲ ವ್ಯವಸ್ಥೆ ನಿಮ್ಮದೇ ಅಥವಾ ಅವರು ಕಡ್ದಿಡ್ತಾರೆ? ಹೇಗೆ? ಅವರು ಕಡ್ದು ಒಣಗಿಸಿ 25 ಕಟ್ಟು ಪ್ಯಾಕ್ ಮಾಡಬೇಕು. 25 ಅದನ್ನ ನಾವೊಂದು ಹಾಕೊಂಡು ಬರ್ತೇವೆ. ಹಾಗೆ ಹಾಗಂತ ನಾವು ಹೊಸ ಇದಕ್ಕೆ ಪಾರ್ಟಿಗೆ ಹೋಗಿ ತುಂಬಾ ಹೆದರ್ತೇವೆ. ಒಂದು ಹಾಳೆಯನ್ನು 2 ಕಟ್ ಮಾಡಿ ಇಡುವವರು ಇದ್ದಾರೆ, ಹಾಳೆ ಸಿಪ್ಪದೇ ತೆಗೆದು ಇಡುವವರು ಇದ್ದಾರೆ. ಯಾಕಂದ್ರೆ ಅದ ವೈಟ್ ಕೋಟಿಂಗ್ ಇರ್ತೇವೆ, ಅದನ್ನು ಹರಿದು ಇಡುವರು ಇದ್ದಾರೆ, ಅದು ನಮಗೆ ಉಪಯೋಗ ಬೀಳುವುದಿಲ್ಲ ಅಂತ ಇರ್ತದೆ. ಹೊಸ ಪಾರ್ಟಿಗೆ ಭಾರಿ ಹೆದರಿಕೆ ಆಗ್ತದೆ. ಪರ್ಮನೆಂಟ್ ಪಾರ್ಟಿ ಆದ್ರೆ ಚೆನ್ನಾಗಿರ್ತಾರೆ, ಏನು ಇದಿಲ್ಲ. ಕ್ಲೀನಾಗಿಡ್ತಾರೆ ಹಾಗೆ. ಈಗ ಮುಖ್ಯವಾಗಿ ಹಾಳೆ ತಟ್ಟೆಯನ್ನು ಮಾಡುವಾಗ ಹಾಳೆ ಯಾವ ತರ ಇರಬೇಕು ಅಂತ ಏನಾದ್ರೂ ಉಂಟಾ? ನಮಗೆ ನ್ಯಾಚುರಲ್ ಇದ್ರೆ ಆಯ್ತು. ನಮಗೆ ಒಂದು 12 inches ಅಗಲ ಬೇಕು. ನಾನು ಹೇಳಿದ್ದೇನೆ 1 feet ಅಗಲ ಬೇಕು ಅಂತ. 1 feet ಅಗಲ ಇದ್ರೆ 10 inches ಊಟದ ತಟ್ಟೆ ಆಗ್ತದೆ. 10 inches 10 inches ಕಡಿಮೆ ಇದ್ರೆ ನಿಮ್ಮೊಂದು ಪಿಂಗಾಣಿ ಆಗ್ತದೆ 6 inches ಅಲ್ಲ. ಅದು ವರ್ಕೌಟ್ ಆಗುದಿಲ್ಲ ನಮಗೆ. ನಾವಂದ್ರೆ 1.5 ಪಿಂಗಾಣಿಯನ್ನು ಸೇಲ್ ಮಾಡ್ತೇವೆ. ಸೇಲ್ ಮಾಡಿದ್ರೆ ನಾವು 60 paise ಇವರಿಗೆ ಮಾಡುವವರಿಗೆ ಕೊಡ್ತೇವೆ. 40 paise ಗ್ಯಾಸ್ಗೆ ಖರ್ಚಾಗ್ತದೆ. ತೊಳೆಯುವಾಗ ಬೇರೆ ಹೋಗ್ತದೆ. ಆಗ ಪಿಂಗಾಣಿ ಮಾಡುವಾಗ ನಮಗೆ ಯಾವುದೇ ಇದು ಲಾಭ ಇಲ್ಲ. ಆದ್ರೂ ದುಡಿಯುವವರಿಗೆ ವರ್ಕ್ ಕೊಡಬೇಕು ಎಂಬ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಈಗ ಈ ಹಾಳೆಯನ್ನ ನೀವು ಕಟ್ಟಗಳು ಮಾಡಿ ತರ್ತೀರಿ. ತಂದ ಮೇಲೆ ಏನೆಲ್ಲ ಅದರಲ್ಲಿ ಒಂದು ಹಾಳೆಯ ತಟ್ಟೆ ಆಗುವಾಗ ಏನು ಪ್ರೋಸೆಸ್ಗಳಿದ್ದಾವೆ? ಈಗ ನಾವು ಅದನ್ನು ನೀರಲ್ಲಿ ಮುಳುಗಿಸ್ತೇವೆ. ಫಸ್ಟಿಗೆ ನೀರಲ್ಲಿ ಮುಳುಗಿಸಿ ಮತ್ತೆ ಒಂದೊಂದನ್ನು ನಾವು ತೊಳಿತೇವೆ ಕ್ಲೀನ್ ಆಗಿ. ಮತ್ತೆ ಅದು ವೆರೈಟಿ ಮಾಡ್ತೇವೆ ನಾವು, ದೊಡ್ಡದು ಮೀಡಿಯಮ್ ಸಣ್ಣದು ಅಂತ. ಅಂದ್ರೆ ನನ್ನಲ್ಲಿ 22 inches ಪ್ಲೇಟ್ ಸಹ ಉಂಟು. ಅದು ಊಟದ್ದಲ್ಲ, ಟ್ರೇ 22 inches. ಮತ್ತೆ 18 inches ಪ್ಲೇಟ್ ಉಂಟು. ಅದು ಓವಲ್ ಶೇಪ್ ಅಂಡಾಕಾರದು. ಅದು ಒಳ್ಳೆ ಡಿಮಾಂಡ್, ಯಾರಲ್ಲಿ ಇಲ್ಲ ಇಲ್ಲಿ ಪುತ್ರ ಇದರಲ್ಲಿ ಯಾರಲ್ಲಿ ಇಲ್ಲ. 18 inches ಒಂದು ಎಲ್ಲ ಒಂದು ಸುಬ್ರಹ್ಮಣ್ಯ ಹತ್ರ ಒಂದು ಒಬ್ಬರಲ್ಲಿ ಇರಬೇಕು. ಹಾಗಾಗಿ ಒಳ್ಳೆ ಡಿಮಾಂಡ್ ಅದು 18 inches. ಆಮೇಲೆ 12 inches ರೌಂಡ್ ಉಂಟು, 10 inches ರೌಂಡ್ ಉಂಟು, 10 inches ಸ್ಕ್ವೇರ್ ಉಂಟು, 6 inches ರೌಂಡ್ ಉಂಟು, ಮತ್ತೆ 6 inches ಸ್ಕ್ವೇರ್ ಉಂಟು. ಇಷ್ಟೆಲ್ಲ ನಮ್ಮಲ್ಲಿ ಉಂಟು. ಹಾಗೆ ಮತ್ತೆ ತುಂಬಾ ವೆರೈಟಿ ಇದೆ. ನಮಗೆ ಅದು ಇದು ಮಾಡ್ಲಿಕ್ಕೆ ಆಗುದಿಲ್ಲ ವ್ಯವಸ್ಥೆ. ಅದನ್ನೆಲ್ಲ ಜೋಡಣೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಹಾಗೆ ಈಗ ನೀವು ತಂದ ಹಾಳೆಯನ್ನು ನೀರಿನಲ್ಲಿ ಮುಳುಗಿಸಿದ್ಮೇಲೆ ಎಷ್ಟು ಸಮಯ ಇಡಬೇಕು ಮತ್ತೆ ಅದನ್ನ ಒಣಗಿಸಿ ಎಷ್ಟು ಇದು ಇದನ್ನು ಕೊಡಬೇಕು? ಹೇಗೆ ಅಲ್ಲ, ನಮ್ಮ ನೀರಲ್ಲಿ ಮುಳುಗಿಸಿ ಮತ್ತೆ ತೊಳಿತೇವೆ ಕಟ್ಟೆ ಬಿಚ್ಚಿ. ನಮಗೆ ಅದು ಹಾಳೆ ಫ್ಲೆಕ್ಸಿಬಲ್ ಬರಬೇಕು. ಫ್ಲೆಕ್ಸಿಬಲ್ ಅಂದ್ರೆ ಮುರಿಬಾರ್ದು, ಫೋಲ್ಡ್ ಆಗುವಾಗ ಬರಬೇಕು. ಅದು ನಾವು ಹೆಚ್ಚು ನೀರಲ್ಲಿ ಮುಳುಗಿಸಿದ್ರೆ ಅದು ನಾವು ಹಾಳೆ ತಟ್ಟೆ ಮಾಡುವಾಗ ಬನ್ಸ್ ಉಬ್ಬಿದಾಗ ಉಬ್ಬುತ್ತದೆ, ಅದಾಗಬಾರ್ದು. ಕಡಿಮೆ ಇದು ಹಾಕಿದ್ರೆ ಅದು ಹರಿತದೆ. ಒಂಥರ ನಮಗೆ ಗೊತ್ತಾಗ್ತದೆ ಫ್ಲೆಕ್ಸಿಬಲ್ ಬೇಕು ಅಂತ. ಫ್ಲೆಕ್ಸಿಬಲ್ ಬೇಕು. ಆಮೇಲೆ ಅದನ್ನು ನೇರ ನೀವು ಮೆಷಿನಿಗೆ ಕೊಡುದ? ಹೌದು, ಮೆಷಿನಿಗೆ. ಹೌದು, ಮೆಷಿನಿಗೆ. ಇದರಲ್ಲಿ ಈ ತರದ ನೀವು ಹೇಳಿದ್ರಲ್ಲ 5 inches 6 inches ಮತ್ತೆ 18 inches 22 ಹೇಳಿದ್ರಿ. ಹೌದು. ಈ ಬೇರೆ ಬೇರೆ ಇಂಚುಗಳು ಅಂತ ಹೇಳಿದ್ರೆ ಅಲ್ಲಿಯ ಮೌಲ್ಡ್ಗಳು ಹಾಗೆ ಇರ್ತಾವ? ಹೇಗೆ ಅದು? ಹೌದು, ಮೌಲ್ಡ್ಗಳು ಹಾಗೆ ಇರ್ತವೆ. ನಾವು ಮೌಲ್ಡ್ ಅನ್ನ ಅದೇ ಇಂಚಿನ ಮೌಲ್ಡ್ ತರೋದು. ನಾವೆಲ್ಲ ಅಲ್ಲಿನ ಬಲ್ಪಗಳಿಂದ ಕೊಡಪದವಿಂದ ತಂದದ್ದು, ಇಕೋವಿಷನ್ನಿಂದ ಅಲ್ಲಿನ ಮೌಲ್ಡ್ಗಳನ್ನು ತರ್ತೇವೆ. ಮತ್ತೆ ನಾವು ಈ ಕರೆಂಟ್ ಇದ್ದು ಸಹ ಹಾಗೆ ಹೈಡ್ರೋಲಿಕ್ಸ್, ಅದಕ್ಕೆ ಅಲ್ಲಿನ ಮೌಲ್ಡ್ ಅನ್ನ ಹಾಕಿದ್ದು ತಂದು. ಅದು ಯಾಕಂದ್ರೆ ಬೇರೆ ಮೌಲ್ಡ್ ಅಂತ ಹಾಕಿದ್ರೆ ಮಾರುಕಟ್ಟೆ ಈಗ ನಮಗೆ ಅಲ್ಲಿಗೆ ತಲುಪಿಸಬಹುದು ಮಾರುಕಟ್ಟೆ. ಈಗ ಬೇರೆ ಮೌಲ್ಡ್ ಹಾಕಿದ್ರೆ ಸಾಧ್ಯ ಆಗುದಿಲ್ಲ. ಅದಕ್ಕೆಲ್ಲವರು ಏನ್ ಮಾಡಿದ್ದಾರೆ ಅಂದ್ರೆ ಬೇರೆ ಮೌಲ್ಡ್ ತಂದು ಅಡಿಕೆ ಹತ್ತಿರ ಹಾಕಿಕೊಂಡಾಗೆ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ಇದು ಸ್ಟೆಬಿಲಿಟಿ ಯಾವುದು ನಿಮ್ಮ ಮಾರುಕಟ್ಟೆ ಸ್ಟೆಬಿಲಿಟಿ ಇಲ್ಲ, ಇದಾದ್ರೂ ಅಲ್ಲಿಗೆ ಹಾಕಬಹುದು. ನನಗೆ ಆ ರೀತಿ ಉದ್ದೇಶದಿಂದ ನಾನು ಮಾಡಿದ್ದೆ, ನನಗೆ ಪ್ರಾಬ್ಲಮ್ ಇಲ್ಲ. ಈಗ ಈ ಬೇರೆ ಬೇರೆ ರೀತಿಯ ಮೌಲ್ಡ್ಗಳಲ್ಲಿ ಬೇರೆ ಬೇರೆ ಇದನ್ನು ಮಾಡ್ತೀರಿ. ತಟ್ಟೆ ಅಂತ ಹೇಳಿದ್ರೆ ಊಟದ ಟೈಪಿನ ತಟ್ಟೆಯೇ ಮಾಡ್ತೀರಾ ಅಥವಾ ಬೇರೆ ಏನಾದ್ರೂ ಕೂಡ ಅದರಲ್ಲಿ ಮಾಡ್ಲಿಕ್ಕೆ ಆಗ್ತದ? ಈಗ ಅದರಲ್ಲಿ ಒಂದು ಟ್ರೇ ಉಂಟು 22 inches ದೊಡ್ಡದದು, 2 feet. ಅದಕ್ಕೆ ಹಾಳೆ ಸಿಗುದಿಲ್ಲ. 1000 ಹಾಳೆಯಲ್ಲಿ 100 ಸಿಗಬಹುದು ಅಷ್ಟೇ. ಸರಿ, ಅದು ಯಾವ್ದಕ್ಕೆ ಉಪಯೋಗ? ಅದು ಟ್ರೇ. ನಾವು ಇಲ್ಲಿ ಇಲ್ಲ, ಅದು ಅವರು ಬಲ್ಪಗಳು, ಅವರು ಫಾರಿನ್ ಇದು ಯಾವ್ದು ಫಾರಿನ್. ಹೌದು, ಎಕ್ಸ್ಪೋರ್ಟ್. ಮತ್ತೆ 18 inches 18 inches ಅದು ಚಂದ ಊಟ ಮಾಡ್ಲಿಕ್ಕೆ. ಎಷ್ಟು ಬೇಕಾದ ಸ್ಪೇಸ್ ಉಂಟು, ತರಕಾರಿ ಊಟ ಒಂದು 10 variety ಇದ್ದು ಹಾಕ್ಲಿಕ್ಕೆ ಆಗ್ತದೆ. ಅದನ್ನ ಹೌದು, ಅದನ್ನು ಒಮ್ಮೆ ಕೊಂಡೋದ್ರೆ ಅದನ್ನು ಲೈಕ್ ಮಾಡ್ತಾರೆ. 18 inches ಅದು ಓವರ್ ಶೇಪ್ ಇರ್ತದೆ, ಅದು ಲೈಕ್ ಮಾಡ್ತಾರೆ. ಮತ್ತೆ 12 inches ರೌಂಡ್. ಮತ್ತೆ ಕೆಲವರಿಗೆ ಊಟ ತಟ್ಟೆ ಅಂದ್ರೆ ರೌಂಡ್ ಬೇಕು ಅಂತ ಕೆಲವರ ತಲೆ ಅಲ್ಲಿ ಇರ್ತದೆ. ತಟ್ಟೆ ಅಂದ್ರೆ ರೌಂಡ್ ಅಂತ, ಸ್ಕ್ವೇರ್ ಅಂದ್ರೆ ಬರೋದಿಲ್ಲ ಅಂತ. ಸ್ಕ್ವೇರ್ ಉಂಟು ನಿಮ್ಮ ಹತ್ರ? ಸ್ಕ್ವೇರ್ ಉಂಟು, 10 inches ಉಂಟು. ಅದನ್ನು ತಗೊಂಡೋಗೋರು ಇದ್ದಾರೆ? ಇದ್ದಾರೆ, ಸ್ಕ್ವೇರ್ ತಗೊಂಡೋಗೋರು ಇದ್ದಾರೆ. ಸ್ಪೇಸ್ ನಿಮಗೆ ಅದರಲ್ಲಿ ಜಾಗ ಜಾಸ್ತಿ ಉಂಟು. 10 inches ರೌಂಡ್ಗಿಂತ 10 inches ಸ್ಕ್ವೇರ್ ಜಾಗ ಜಾಸ್ತಿ. ಕಾರ್ನರ್ ಎಲ್ಲ ಬರ್ತದೆ ನೋಡಿ, ಆಗ ನಿಮಗೆ ಅದು ಡಯಾಮೀಟರ್ ಅಲ್ಲಿ ವ್ಯತ್ಯಾಸ ಬರ್ತದೆ, ತುಂಬಾ ಉದ್ದ ಬರ್ತದೆ. ಇದು ಸೇಮ್ ಅಲ್ವಾ? ಹಾಗೆ ಒಂದು 12 inches ಬರ್ತದೆ ನಿಮಗೆ, ಒಂದು ಕಾರ್ನರ್ ಟು ಕಾರ್ನರ್. ಇದನ್ನ 10 inches ಬರ್ತದೆ ರೌಂಡ್ ಆದ್ರೆ. ಕೆಲವರು ಅದನ್ನೇ ಲೈಕ್ ಮಾಡ್ತಾರೆ, ಹಾಗೆಲ್ಲ ಉಂಟು. ಈಗ ಸುಮಾರು ಎಷ್ಟು ಸಮಯದಿಂದ ಈ ಉದ್ಯಮವನ್ನು ಮಾಡ್ತಾ ಇದ್ದೀರಿ? ನಾನೊಂದು 15 ವರ್ಷದಿಂದ ಮಾಡ್ತಾ ಇದ್ದೇನೆ. ಸರಿ, ಈಗ ಎಷ್ಟು ದಿವಸಕ್ಕೆ ಈಗ ನಿಮ್ಮ ಉತ್ಪಾದನೆ ಉಂಟಿದ್ದು? ನಾನು 355 ದಿವಸ ಉತ್ಪಾದನೆ ಮಾಡ್ತೇನೆ. ನಾನು ದಿವಸಕ್ಕಂತೆ ಈಗ ನಾನು ಇದು ವರ್ಕರ್ಸ್ ಭಾರಿ ಪ್ರಾಬ್ಲಮ್ ಉಂಟು. ಈಗ ವರ್ಕರ್ಸ್ ಕಡಿಮೆ ಮಾಡಿದ್ದೇನೆ ಫುಲ್. ಅದಕ್ಕೆ ನನಗೆ ಡಿಪೆಂಡ್ ಆಗ್ತಾ ಇಲ್ಲ ಈಗ. ನಾನು ಈಗ ಬಿಸಿ, ನಮಗೆ ಯಾವುದಂದ್ರೆ ಅಡಿಕೆ ಮೆಷಿನಲ್ಲಿ ಬಿಸಿ ಆಗಿರ್ತೇನೆ. ಅದಕ್ಕಾಗಿ ಮಲೆಗಾಲಕ್ಕೆ ನಾವು ಸ್ಟಾಕ್ ಇಡ್ತೇವೆ ಫುಲ್ ಆಗಿ ವರ್ಕರ್ಸ್ ಅನ್ನು ಡಿಪೆಂಡ್ ಆಗಿರುವುದಿಲ್ಲ. ಒಂದು ಒಂದು ಒಂದೂವರೆ ಲಕ್ಷದಷ್ಟು ನಾವು ಸ್ಟಾಕ್ ಮಾಡ್ತೇವೆ. ದಿವಸಕ್ಕೆ ಎಷ್ಟು ಉತ್ಪಾದನೆ ಮಾಡ್ಲಿಕ್ಕೆ ಆಗ್ತದೆ ಒಂದು ಮೆಷಿನ್ ಅಲ್ಲಿ? ಒಂದು ಮಿಷಿನ್ ಅಲ್ಲಿ ನಿಮಗೆ ಒಂದು 300 ಉತ್ಪಾದನೆ ಮಾಡ್ತದೆ ಮಾಡ್ಲಿಕ್ಕೆ ಆಗ್ತದೆ. ನಾನಂದ್ರೆ ಒಬ್ಬರಿಗೆ 3 ಮಿಷಿನ್ ಕೊಡ್ತೇನೆ, 700 ಉತ್ಪತ್ತಿ ಮಾಡ್ಲಿಕ್ಕೆ ಉತ್ಪಾದನೆ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ, ಒಬ್ಬೊಬ್ಬರಿಗೆ. ಹೌದೌದು. ಅವರಿಗೆ ಕೂಲಿ ಅಥವಾ ನಿಮ್ಮ ಮೆಷಿನ್ ನಲ್ಲಿ ಮಾಡಿದ ನಂಬರಿಗ? ಈಗ ನಂಬರ್ ವೈಸ್ ಕೊಡ್ತಾ ಇದ್ದೇನೆ. ಒಂದು ಹಾಳೆ ತಟ್ಟೆಗೆ 1 ರೂಪಾಯಿ ಕೊಡ್ತಾ ಇದ್ದೇನೆ. ಹಾಗಿದ್ರೆ ಅವರಿಗೆ ಅದರಲ್ಲಿ 700 ಆದ್ರೆ 700 ಆಗ್ತದೆ. 700 ಕೊಟ್ಟರು ಜನ ಸಿಗುವುದಿಲ್ಲ, ಅದು ಸಮಸ್ಯೆ ಆಗಿದೆ. ನಾವು ವರ್ಕ್ ಮಾಡಿದ್ರೆ ಮಾತ್ರ ಕೆಲಸ. ಹೌದು. ಹಾಗೆ ಇದರಲ್ಲಿ ಸುಮಾರು ನೀವು 10 ಮೆಷಿನ್ ಅಷ್ಟು ಇಟ್ಟಿದ್ದೀರಿ ಅಂತ ಹೇಳಿದ್ರೆ, 10 ಮೆಷಿನ್ ಕೂಡ 365 ದಿವಸ ರನ್ ಆಗ್ತದ? ಹೇಗೆ ಈಗ ರನ್ ಆಗುದಿಲ್ಲ, ಈಗ ಹೆಚ್ಚು ನಾವು ಕೆಲಸವರನ್ನು ಡಿಪೆಂಡ್ ಆಗಿರುವುದಿಲ್ಲ. ಈಗ ಹೆಚ್ಚು ಅದಕ್ಕೆ ನಾನು ಅಷ್ಟು ಇದು ಕೊಡುದಿಲ್ಲ. ಮಳೆಗಾಲಕ್ಕೆ ನಾನು ಇದು ಕೊಡ್ತೇನೆ, 6 ತಿಂಗಳು ನನಗೆ ಫ್ರೀ ಇರ್ತದೆ, ಆ ಟೈಮಲ್ಲಿ ಇದು ಮಾಡ್ತೇವೆ. ಹಾಗೆ ಈಗ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ, ಇದರ ಮಾರ್ಕೆಟಿಂಗ್ ಯಾವ ತರ? ಮಾರ್ಕೆಟಿಂಗ್ ಸ್ಟೇಬಲ್ ಇರ್ತದೆ ನನಗೆ. ಎಲ್ಲಿ ನಾನು ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಕ್ವಾಲಿಟಿ ಎಲ್ಲ ಬಲ್ಪಗಳಿಗೆ ಆಗ್ತೇನೆ, ಕೋಡ ಪದವಿಗೆ ಆಗ್ತೇನೆ. ಅದೇ ಅವರು ತಗೊಳ್ತಾರೆ? ಹೌದು, ತಗೊಳ್ತಾರೆ ಕ್ವಾಲಿಟಿ ಎಲ್ಲ. ಮತ್ತೆ ಸೆಕೆಂಡ್ ಅಂದ್ರೆ ಸೆಕೆಂಡ್ ಬರೀ ಕೆಟ್ಟದಲ್ಲ, ಒಳ್ಳೆ ಪ್ಲೇಟ್ ಇಲ್ಲಿ ಕೊಡ್ತೇನೆ. ನಮಗೆ ಅಲ್ಲಿ ಫೋಲ್ಡ್ ಆದ್ರೆ ಸ್ವಲ್ಪ ಏನಾದ್ರೂ ನೀರ ಕಲೆ ಇದ್ರೆ ಅಲ್ಲಿ ಪ್ರಾಬ್ಲಮ್. ಹೌದು, ಅದಕ್ಕೆ ಇಲ್ಲೇ ಕೊಡ್ತೇನೆ. ಇಲ್ಲೇ ನನಗೆ ವರ್ಷಕ್ಕೆ 100,000 ಹೋಗ್ತದೆ. ಇದರಲ್ಲಿ ಫಂಗಸ್ ಬರುವುದು ಇಂಥದ್ದೇನಾದ್ರೂ ಉಂಟಾ? ಉಂಟು. ಹೌದು, ನೀವು ಅಲ್ಲಿ ತೇವಾಂಶ ಸರಿ ಹಾಳೆ ಒಣಗದಿದ್ರೆ ಫಂಗಸ್ ಬರ್ತದೆ. ನೀವು ಹಾಳೆಯನ್ನು ಸರಿಯಾಗಿ ಒಣಗಿಸಬೇಕು, ಅಂದ್ರೆ ಅದ ಬೆನ್ನು ಹಿಂದೆ ಕಲರ್ ಚೇಂಜ್ ಆಗ ಹಸಿರಿರ್ಬಾರ್ದು, ಅದು ನಮ್ಮ ಮಣ್ಣಿನ ಕಲರ್ ಮಡ್ ಕಲರ್ ಅದಕ್ಕೆ ಕನ್ವರ್ಟ್ ಹೋಗ್ಬೇಕು, ಅಷ್ಟು ಒಣಗಬೇಕು. ಮತ್ತೆ ಹಾಳೆಯನ್ನು ನೀವು ಶೇಖರಿಸಿಡುವಾಗ ಅದಕ್ಕೆ ಬೆಳಕು ಬೀಳಬೇಕು. ನೀವು ಕತ್ತಲೆಯಲ್ಲಿ ಎಷ್ಟೇ ಇದೆ ಇಟ್ಟರು ಅದು ಫಂಗಸ್ ಬರ್ತದೆ, ಬೆಳಕು ಬಿದ್ದರೆ ಫಂಗಸ್ ಬರುವುದಿಲ್ಲ. ಸುಮಾರು ಎಷ್ಟು ದಿವಸ ನೀವು ಇದನ್ನ ಸಂಗ್ರಹಿಸಿ ಇಡ್ತೀರಿ ಮತ್ತೆ ಮಾರಾಟ ಆಮೇಲೆ ಮಾಡ್ತೀರಿ? ಅಲ್ಲ, ನಾವೀಗ ಹಾಳೆಯನ್ನು 1 ವರ್ಷ ಸಂಗ್ರಹಿಸಿ ಇಡ್ತೇವೆ, ಏನಾಗುದಿಲ್ಲ. ಈ ವರ್ಷ ಕಳೆದ ವರ್ಷದ ಹಾಳೆ ಇನ್ನೂ ಮುಗಿಲಿಲ್ಲ ನನಗೆ, ಒಂದು 20,000 ಆಗಿ ಸ್ಟಾಕ್ ಉಂಟು. ಹಾಗೆ ಏನಾಗುದಿಲ್ಲ, ಮಲೆಗಳಲ್ಲಿ ಇಟ್ಟರೆ ಏನಾಗುದಿಲ್ಲ. ಫಂಗಸ್ ಮತ್ತು ಲೈಟ್ ಬೀಳುವಾಗ ನೋಡ್ಕೊಳ್ಬೇಕು, ನೀರು ಬೀಳದಾಗ ನೋಡ್ಕೊಳ್ಬೇಕು. ನಿಮ್ಮಲ್ಲಿಂದಲೇ ನೀವು ಮಾರ್ಕೆಟಿಂಗ್ ಹೇಳಿದ್ರೆ ಬಂದು ತಗೊಂಡು ಹೋಗುವವರಿದ್ದಾರೆ, ನೀವೇ ಹೋಗಿ ಕೊಡುವಂತದ್ದು? ಲೋಕಲ್ ಎಲ್ಲ ಬಂದು ತಗೊಂಡು ಹೋಗುವವರಿದ್ದಾರೆ, ಬಂದು ಮನೆಗೆ ಬಂದು ತಗೊಂಡು ಹೋಗುವವರಿದ್ದಾರೆ. ಮತ್ತೆ ನಮ್ಮ ಮಾವನ ಮನೆ ಹತ್ತಿರ ಉಂಟು, ಅಲ್ಲಿ ಎನಿ ಟೈಮ್ ಇರ್ತದೆ. ನಂದು ಒಂದು ವೇಳೆ ನನ್ನಲ್ಲಿ ಇಲ್ಲದೆ ನಾನು ಬೇರೆ ಕಡೆ ತಂದು ಅಲ್ಲಿ ಇರ್ತೇನೆ, ಯಾಕಂದ್ರೆ ಅಲ್ಲಿ ಯಾವತ್ತು ಹಾಳೆ ತಟ್ಟೆ ಇಲ್ಲ ಅಂತ ಇಲ್ಲ ವರ್ಷದ ಇಡೀ ದಿವಸ. ಹಾಗೆ ಒಂದು ಹಾಳೆ ತಂದ್ರೆ ಅದರಿಂದ ಎಷ್ಟು ಈ ಐಟಮ್ ಗಳನ್ನು ಮಾಡ್ಲಿಕ್ಕೆ ಆಗ್ತದೆ? ಐಟಮ್ ಗಳಂದ್ರೆ ನನ್ನಲ್ಲಿ ವಿಶೇಷವಾಗಿ ಐಟಮ್ ಅಂದ್ರೆ ದೊಡ್ಡದು ಮತ್ತು ಸಣ್ಣದು ಇರೋದು. ಬೇರೆ ಬೇರೆ ಸ್ಪೂನ್ ಅದು ಯಾವ್ದು ಇಲ್ಲ, ಮಾಡ್ಲಿಲ್ಲ. ಅದು ನಮಗೆ ಅಸಲಾಗುದಿಲ್ಲ, ಅದು ನಿಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡುವವರಿಗೆಲ್ಲ ಅಸಲಾಗುತ್ತದೆ. ಮತ್ತೆ ಎಂತಂದ್ರೆ ನನಗೆ ಒಂದು ಹಾಳೆಯಿಂದ 1.5 ಹಾಳೆ ತಟ್ಟೆ ಸರಾಸರಿ ಹಾಗೆ ಲೆಕ್ಕ. ಹೌದು ಹೌದು, ಸರಾಸರಿ ಎಲ್ಲ ಒಂದಿಷ್ಟು ಹಾಳೆ ಮಾಡಿದ್ರೆ ಒಂದು 10,000 ಹಾಳೆ ಮಾಡಿದ್ರೆ 15,000 ಹಾಳೆ ತಟ್ಟೆ ಸಿಗ್ತದೆ ಅಂತ. ಒಂದು ತಟ್ಟೆಯಿಂದ ಮತ್ತೆ ಚಿಕ್ಕ ಪಿಂಗಾಣಿ ಇದನ್ನ ಬೌಲ್ ಅನ್ನು ಮಾಡ್ಲಿಕ್ಕೆ ಆಗುದಿಲ್ಲ? ಅಲ್ಲ, ಮಾಡ್ಲಿಕ್ಕೆ ಆಗ್ತದೆ, ಅದ್ರಲ್ಲಿ ಎಂತ ನಮಗೆ ಪ್ರಾಫಿಟ್ ಇಲ್ಲ ಅಂತ. ನಮಗೆ ಪ್ರಾಫಿಟ್ ಇಲ್ಲ, ದುಡ್ಡವರಿಗೆ ಕೊಡ್ಬೇಕು ಅಷ್ಟೇ. ಹಾಗೆ ಅದು ಕರೆಂಟ್ ಬಿಲ್ ಮತ್ತು ಅವರ ಇದು ಇರುವಾಗ ಸರಿ ಆಗ್ತದೆ, ಎಂತ ಉಳಿಯುದಿಲ್ಲ, ಮೈನಸ್ ಆಗ್ತದೆ. ಹಾಗೆ ಒಂದು ಹಾಳೆಯಿಂದ ಒಂದು ತಟ್ಟೆ ಆದ್ರೆ ನಿಮ್ಗೆ ಲಾಸ್, ವರ್ಕೌಟ್ ಆಗುದಿಲ್ಲ, ಹಾಗೆ ಸಮಸ್ಯೆಗಳು ಉಂಟು. ಒಂದು ಇದರ ಜೊತೆಗೆ ಹೇಳಿದ್ರೆ ನೀವು ಬೇಸಿಗೆಗಾಲದಲ್ಲಿ ಈ ಅಡಿಕೆ ಸುಲಿಯುವ ಯಂತ್ರವನ್ನ ಆಪರೇಟ್ ಮಾಡ್ತೀರಿ ನೀವು, ಮತ್ತೆ ಈ ಹಾಳೆ ತಟ್ಟೆಯಿಂದ ಈ ಯಂತ್ರವನ್ನು ಶಿಫ್ಟ್ ಆದ್ ಯಾಕೆ? ಶಿಫ್ಟ್ ಆದ್ರೆ ಇದು ಆಕಸ್ಮಿಕವಾಗಿ ನನ್ನ ಫ್ರೆಂಡ್ ಒಬ್ರು ತಂದಿದ್ರು, ಫ್ರೆಂಡ್ ಕಡಬದವರು ಶಿವಸುಬ್ರಹ್ಮಣ್ಯ ಭಟ್ ಅಂತ. ಅವರಿಗೆ 6 ಮೇಂಟೈನ್ ಮಾಡ್ಲಿಕ್ಕೆ ಆಗಲಿಲ್ಲ, ಸೊ ಅವರು ಹೇಳಿದ್ರು ಇದು ನನಗೆ ಆಗುದಿಲ್ಲ ಮಾರೆ, ಒಂದು ನಿಮ್ಮಲ್ಲಿ ಗಾಡಿ ಎಲ್ಲ ಉಂಟು, ನೀವು ಕೊಂಡೋಗಿ, ನನ್ನಲ್ಲಿ ತುಕ್ಕು ಹಿಡಿತದೆ ಅಂತ ಹೇಳಿದ್ರು. ಹಾಗೆ ನಾನು ರಿಯಲಿ ಅವರಿಗೆ ಫ್ರೆಂಡ್, 5 ಕೊಡ್ಲಿಲ್ಲ ಅವರು ತರುವಾಗ, ಈಗ ಆಮೇಲೆ ಎಲ್ಲ ನಾನು ಕೊಟ್ಟಿದ್ದೇನೆ. ಅದಕ್ಕೆ ನಾನು ಹೇಳಿದೆ ನನಗೆ ಆದ್ರೆ ನಾನು ವ್ಯಾಪಾರ ಮಾಡ್ತೇನೆ ಇವರೇ, ಹಾಗಾದ್ರೆ ನಿಮ್ಮ ಅಂಗಳಲ್ಲೇ ಇರ್ತೇನೆ ಅಂತ. ಓಕೆ, ಅದ ಕೊಂಡೋಗ್ತೇನೆ ಅಂತ. ಆಯ್ತು, ಕೊಂಡೋಗಿ ಓಕೆ ಅಂತ ಹೇಳಿದ್ರು. ಹಾಗಾಗಿ ನನಗೆ ವರ್ಕ್ ಔಟ್ ಆಗ್ತಾ ಇದೆ, ಜನಗಳು ಸಿಗ್ತದೆ, ಹಾಗೆ ಮತ್ತೆ ನಾನೇ ಇಳಿದು ದುಡಿತೇನೆ ಅದರಲ್ಲಿ, ಹಾಗಾಗಿ ವರ್ಕೌಟ್ ಆಗ್ತಾ ಇದೆ. ಈ ಅಡಿಕೆ ಸುಲಿಯ ಯಂತ್ರ ಅಂತ ಹೇಳಿದ್ರೆ ಯಾವ ತರದ ಯಂತ್ರ, ಇದನ್ನು ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ಎಷ್ಟು ಅಡಿಕೆ ಸುಲಿಲಿಕ್ಕೆ ಆಗ್ತದೆ, ಹೇಗೆ ಅದರ ಭಾರ ಎಷ್ಟು, ಅದನ್ನ ತಗೊಂಡೋಗುವಂತ ವ್ಯವಸ್ಥೆ ಹೇಗೆ? ಅಡಿಕೆ ಸುಲಿ ಅದರಲ್ಲಿ 3 ಯಂತ್ರಗಳು ಬರ್ತವೆ. ಒಂದು ಸಿಪ್ಪೆ ತೆಗೆಯುದು, ಅದು ಸಾಧಾರಣ ಒಂದು 4-5 ಕ್ವಿಂಟಲ್ ಭಾರ ಇರಬಹುದು. ಆಮೇಲೆ ಮತ್ತೆ ಸಿಪ್ಪೆ ಉಳಿತದೆ, ಅದನ್ನು ಮತ್ತೊಂದರಲ್ಲಿ ಹಾಕ್ತೇವೆ, ಅದು ತೆಗೀತದೆ, ಬರೀ ಸಿಪ್ಪೆ ಕೊಟ್ಟು ಮಾತ್ರ ಬಿಡ್ತದೆ. ಆಮೇಲೆ ಮತ್ತೊಂದು ಅದರ ಈ ಕೂದಲೆಲ್ಲ ಇದ್ದದ್ದು, ಅದನ್ನು ಗ್ರೈಂಡಿಂಗ್ ಮೆಷಿನ್ ಉಂಟು, ಅದರಲ್ಲಿ ಹಾಕ್ತೇವೆ. ಹಾಗೆ 3 ಯಂತ್ರಗಳು ಅದರಲ್ಲಿ ಬರ್ತದೆ, ಒಂದರಲ್ಲೇ ಬರ್ತದೆ, ಬೇರೆ ಬೇರೆ ಬೇರೆ ಬೇರೆ ಬರ್ತದೆ, ಬೇರೆ ಬೇರೆ. ಸಾಧಾರಣ 4-5 ಲಕ್ಷ ವ್ಯಾಲ್ಯೂ ಆಗ್ತದೆ ಈಗ. ಮತ್ತೆ ಅಡಿಕೆ ಸುಲಿಯುವ ಯಂತ್ರದಲ್ಲಿ ಹಾಗೆ ನನ್ನಲ್ಲಿರೋದು 2 ಬೆಲ್ಟ್, ಅದು ಗಂಟೆಗೆ ಒಂದು ಕ್ವಿಂಟಾಲ್ ಒಂದು ಕ್ವಿಂಟಾಲ್ ನಮಗೊಂದು 80 ಕೆಜಿ ಬರ್ತದೆ. ದಿವಸಕ್ಕೊಂದು ಒಳ್ಳೆ ವರ್ಕ್ ಮಾಡಿದ್ರೆ ಒಂದು 6 ಕ್ವಿಂಟಲ್ ಸುಲಿಲಿಕ್ಕೆ ಆಗ್ತದೆ, ಇಲ್ಲಾದ್ರೆ 3.5-4 ಕ್ವಿಂಟಲ್ ಸರಾಸರಿ ಇರ್ತದೆ. ನಿಮಗೆ ಈ ಕೆಲಸ ಸುಮಾರು ವರ್ಷ ಪೂರ್ತಿ ಅಂದ್ರೆ 6 ತಿಂಗಳು ಫುಲ್ ಸಿಗ್ತದ? ಸಿಗ್ತದೆ, ಒಂದು 5 ತಿಂಗಳು ಫುಲ್ ಸಿಗ್ತದೆ ಸಿಗ್ತದೆ. ಮತ್ತೆ ಈ ವರ್ಷ ಅಂತೂ ಭಾರಿ ಕಷ್ಟ ಉಂಟು, ಯಾಕಂದ್ರೆ ಅಡಿಕೆ ಕಡಿಮೆ, ಕೆಲಸವೇ ಇಲ್ಲ, ಕಷ್ಟ ಉಂಟು. ಆಗ ಒಂದು ತಿಂಗಳೀಗ ಮಾಡಿ ಬಂದದ್ದು ನಾನೀಗ, ಈಗ ಜಾತ್ರೆಯನ್ನು ಕಳೆದಾದ್ಮೇಲೆ ಪುನಃ ಹೊರಡ್ತೇನೆ. ಈಗ ಇದರಲ್ಲಿ ದಿವಸಕ್ಕೆ ನೀವು ಹೇಳಿದ್ರಿ ಇಷ್ಟು ಸುಲಿಬಹುದು ಅಂತ, ನೀವು ಹೋಗಿ ಸುಲಿತೀರಾ ಅಥವಾ ನಿಮ್ಮ ಮನೆಗೆ ತಂದು ಕೊಡಬೇಕಾಗ್ತದೆ ಹೇಗೆ? 5.5 ಕ್ವಿಂಟಲ್ ಕಡಿಮೆ ಇದ್ರೆ ಮನೆಯಲ್ಲಿ ಮೆಷಿನ್ ಇದ್ರೆ ಮನೆಗೆ ತಂದು ಕೊಡಬೇಕು, 10 ಕ್ವಿಂಟಲ್ ಮೇಲೆ ಇದ್ರೆ ಹೋಗ್ತೇನೆ. ಅದು ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ, ಕೆಲವು ಮನೆಯಲ್ಲಿ ಹೋದ್ರೆ 40 ಕ್ವಿಂಟಲ್ ವರೆಗೆ ಇರ್ತದೆ, 10-15-20 ದಿವಸ ಅಲ್ಲೇ ಇರ್ತದೆ. ಅಂತ ಒಂದು 5 ಮನೆ ಇದ್ರೆ ಒಂದು 2-3 ತಿಂಗಳು ಅಲ್ಲಿಗೆ ಆಯ್ತು, ಮತ್ತೆ ಹೆಚ್ಚು ಪಾರ್ಟಿ ಬೇಡ ಅಂತ ಆ ರೀತಿ ಇರ್ತದೆ. ಒಮ್ಮೆಲೆ ನೀವು ಸುಲಿದು ಕೊಡುದು? ಹೌದೌದು ಹೌದು, ಸುಲಿದೆಲ್ಲ ಕ್ಲೀನ್ ಮಾಡಿ ಕೊಡ್ತೇವೆ ನಾವು. ಮತ್ತೆ ಕೆಲವು ಸುಲಿಯದನ್ನು ಕೈಯಿಂದ ಸುಲಿದು ಕೊಡ್ತೇವೆ, ಸಿಪ್ಪೆ ಕೊಡ್ತೇವೆ, ಕೈಯಿಂದ ಸುಲಿದು ಕೊಡ್ತೇವೆ. ಸೈಜ್ ಮತ್ತೆ ಅದರ ಕರಿಗೊಟ್ಟು ಇದೆಲ್ಲ ಇದು ಮಾಡಿ ಕೊಡ್ತೀರಾ, ಸಾರ್ಟ್ ಮಾಡಿ ಕೊಡ್ತೀರಾ ಹೇಗೆ? ಅದು ಮನೆಯವರಿಗೆ ಡಿಪೆಂಡ್ ಆಗಿರೋದು, ಮನೆಯವರು ನಮಗೆ ಕ್ಲೀನ್ ಮಾಡಿ ಕೊಡ್ಬೇಕು ಕರಿಗೊಟ್ಟು ಎಲ್ಲ. ಇನ್ನು ಆ ಗ್ರೈಂಡಿಂಗ್ ಮೆಷಿನ್ ಹಾಕುವ ಮೊದಲು ಒಂದು ವೇಳೆ ಕರಿಗೊಟ್ಟು ಮತ್ತು ನಿಮ್ಮ ಪಟವರೆಲ್ಲ ಕ್ಲೀನ್ ಮಾಡದಿದ್ರೆ ಅದು ಹುಡಿ ಆಗ್ತದೆ, ಗ್ರೈಂಡಿಂಗ್ ಮೆಷಿನ್ ಹುಡಿ ಆಗ್ತದೆ. ಅದಕ್ಕೆ ಮನೆಯವರು ಹೇಳ್ತೇವೆ ನೀವು ಜನ ಮಾಡಬೇಕು, ಜನ ಮಾಡಿದ್ರೆ ಓಕೆ ಅಂತ ಹೇಳಿದ್ರೆ ನಾವು ಜನ ಮಾಡ್ತೇವೆ, ಅವ್ರಿಗೆ ಸಂಬಳ ಕೊಟ್ಟರಾಯ್ತು, ಆ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ. ಹಾಗೆ ನಿಮಗೆ ಗಂಟೆಗೆ ಇಷ್ಟು ಅಂತ ಅಲ್ಲ, ದಿವಸಕ್ಕೆ ಇಷ್ಟು? ನಮಗೆ ಕೆಜಿಗೆ ನಾನೀಗ ಕಳೆದ ವರ್ಷ 13 ತೆಗೆದದ್ದು, ಈ ವರ್ಷವೂ 13 ತೆಗಿತಾ ಇದ್ದೇನೆ. ಮತ್ತೆ ಒನ್ ವೇ ಟ್ರಾನ್ಸ್ಪೋರ್ಟಿಂಗ್ ಕೊಡಬೇಕು, ಒನ್ ವೇ ಟ್ರಾಂಗ್ ಇದು ಮತ್ತೊಂದು ಫಿಟ್ಟಿಂಗ್ ಚಾರ್ಜ್ ಒಂದು 500 ರಷ್ಟು ಮಿನಿಮಮ್ ಹಾಕ್ತೇವೆ. ಮತ್ತೆ ಜನರೇಟರ್ ಉಪಯೋಗಿಸ್ತೇವೆ, ಡೀಸೆಲ್ ವ್ಯವಸ್ಥೆ ಒಂದು ಮನೆಯವರೇ ಮಾಡಬೇಕು, ಇಲ್ಲದೆ ಕರೆಂಟ್ ಕೊಡಬೇಕು. ಹಾಗೆ ನಮಗೆ ಅಂದ್ರೆ ಜನರೇಟರ್ ಬೇಕೇ ಬೇಕು, ಇಲ್ಲಾಂದ್ರೆ ಅಲ್ಲಿ 4-5 ಜನ ಕೆಲಸ ಇರ್ತಾರೆ, ಅದೆಲ್ಲ ನಮಗೆ ಭಾರಿ ಹೊರೆ ಬೀಳ್ತದೆ ಒಂದು ವೇಳೆ ಕರೆಂಟ್ ಹೋದ್ರೆ. ಅದರಲ್ಲಿ ಜನರೇಟರ್ ಇಟ್ಕೊಂಡು ಹೋಗ್ತೇವೆ, ಒಂದು 300 ರೂಪಾಯಿಯಷ್ಟು ಬಾಡಿಗೆ ಆಗ್ತೇವೆ ದಿವಸಕ್ಕೆ. ಒಂದು 4 ಕ್ವಿಂಟಲ್ ಅಂದಾಜು, ದಿವಸಕ್ಕೆ 2 ಕ್ವಿಂಟಲ್ ಸುಲಿದ್ರೆ ನಾವು 4 ಕ್ವಿಂಟಲ್ ಆದ್ರೆ ಮಾತ್ರ ಬಾಡಿಗೆ ಹಾಕುದು, ಹೆಚ್ಚಿನ ಇದ್ರು ಅದಕ್ಕೆ ಬಾಡಿಗೆ ಹಾಕುದಿಲ್ಲ. 4 ಕ್ವಿಂಟಲ್ ಸರಸತಿ ಒಂದು ದಿವಸಕ್ಕೆ ಒಂದು 300 ರೂಪಾಯಿ ಬಾಡಿಗೆ ಹಾಕ್ತೇವೆ. ಡೀಸೆಲ್ ಮನೆಯವರಿಗೆ ಡಿಪೆಂಡ್, ಏನು ಖರ್ಚಾಗುದಿಲ್ಲ, ದಿವಸಕ್ಕೆ ಒಂದು 5 ಲೀಟರ್ ಡೀಸೆಲ್ ಹೋಗ್ತದೆ ಅಷ್ಟೇ ವಿಶೇಷ ಖರ್ಚಾಗುದಿಲ್ಲ. ಈ ತರದ ಒಂದು ಮೆಷಿನ್ ನಿಮಗೆ ಅಕಸ್ಮಾತ್ ಆಗಿ ಸಿಕ್ಕಿದ್ದು ನಿಮಗೆ ಒಂದು ಉಪಕಾರ ಆಯ್ತು ಅಂತ ತೋರ್ತದ ಹೇಗೆ? ಹೌದೌದು, ಉಪಕಾರ ತುಂಬಾ ಆಗಿದೆ ನನಗೆ, ಭಾರಿ ಹೆಲ್ಪ್ ಆಗಿದೆ. ಎಲ್ಲ ಫ್ರೆಂಡ್ಸ್ ಸರ್ಕಲ್ನಿಂದ ಅದ್ದು, ನಾ ಹಾಳೆ ತಟ್ಟೆ ಸಹ ಹಾಗೆ ಎಲ್ಲ ಫ್ರೆಂಡ್ಸ್ ಸರ್ಕಲ್ನಿಂದ ಅದ್ದು, ಎಲ್ಲ ಗೋಲ್ಡ್ ಫ್ರೆಂಡ್ಸ್ ಇದ್ದಾರೆ, ಅದೊಂದು ಅದೃಷ್ಟ ಬಂತು ನಾನು ಜೀವನದಲ್ಲಿ. ಅದರ ಜೊತೆಗೆ ನೀವು ಜೇನು ಕೃಷಿಯನ್ನು ಕೂಡ ಮಾಡ್ತೀರಿ ಅಂತ ಹೇಳಿದ್ರೆ, ಎಷ್ಟು ಪೆಟ್ಟಿಗೆ ಇಟ್ಟಿದ್ದೀರಿ? ನಾನೊಂದು 4 ಪೆಟ್ಟಿಗೆ ಇಟ್ಟಿದೆ, ಕಳೆದ ಸ್ವಲ್ಪ ದಲ್ಲ ಆಯ್ತು, ಸ್ವಲ್ಪ ಮೇಂಟೈನ್ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ, ಇದೇ ಆಯ್ತು ಹೊರಗಿಂತ. ಈಗ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದೇನೆ, ಈಗ ಒಂದು 5-6 ಪೆಟ್ಟಿಗೆ ಉಂಟು, ಇಂಪ್ರೂವ್ ಮಾಡ್ತಾ ಇದ್ದೇನೆ. ಈ ಜೇನಿನ ಇದು ಕೃಷಿಯನ್ನ ಮಾಡುವಂತದ್ದು ನೀವು ಹೇಗೆ ಮೊದಲಿಂದಲೂ ಕಲ್ತದ್ದು ಅಥವಾ ನಿಮಗೆ ಯಾರಾದ್ರೂ ಕಲ್ಸಿದ್ದ? ಇಲ್ಲ, ಮೊದಲೇ ಆಸಕ್ತಿ ಇತ್ತು, ಮತ್ತೆ ನಮ್ಮ ಫ್ರೆಂಡ್ ವೆಂಕಟೇಶ್ ಭಟ್ರು ಅವರಿಗೆ ತುಂಬಾ ಆಸಕ್ತಿ ಇತ್ತು, ಹಾಗೆ ಅದರ ಬಗ್ಗೆ ನಾವೆಲ್ಲ ಮಾತಾಡ್ತಿದ್ದೆವು. ಹಾಗೆ ಮೊದಲಾಗಿ ಐಡಿಯಾ ಇರಲಿಲ್ಲ, ಇವುಗಳ ಬಗ್ಗೆ ನಮಗೆ ಐಡಿಯಾ ಇರಲಿಲ್ಲ, ಯಾವುದು ಜೇನು ಕೃಷಿ ಹೇಗೆ ಮಾಡಬೇಕು ಅಂತ ಕೂತುಗೊಳಿಸಿದ್ರೆ ಜೇನುತುಪ್ಪ ಸಿಗ್ತದೆ ಅಂತ ಒಂದು ಐಡಿಯಾ ಇತ್ತು. ಆಮೇಲೆ ಒಂದು ಅಚಾನಕ್ ಆಗಿ ತರಬೇತಿಗೆ ಹೋದೆ, ಒಳ್ಳೆ ತರಬೇತಿಯಲ್ಲಿ ಕೊಟ್ಟು ಖುಷಿ ಆಯ್ತು, ಇಲ್ಲಿ ಒಂದು 4 ಪೆಟ್ಟಿಗೆ ತರಿಸಿದೆ. ಹಾಗೆಲ್ಲ ವ್ಯವಸ್ಥೆ ಮಾಡಿದ್ದೆ. ಹೌದು, ಈ ಪೆಟ್ಟಿಗೆ ಯಾವ ತರದ್ದು, ಎಲ್ಲಿಂದ ತರಿಸಿದ್ದು? ಇದು ಅವರೇ ಜೇನು ಕೃಷಿ ಅವರೇ ಸಪ್ಲೈ ಮಾಡ್ತಾರೆ, ಅವರಿಗೆ ಒಂದು ಪೆಟ್ಟಿಗೆಗೆ 5,000 ಇದು ಮಾಡ್ತಾರೆ ವಿದ್ ಕುಟುಂಬ ಸಮೇತ, ಮತ್ತೆ ಅದು 3,750 ಸಬ್ಸಿಡಿ ಕೊಡ್ತಾರೆ. ಅದು ಒಳ್ಳೆ ಕೃಷಿ ಮಾತ್ರ, ಅದರಲ್ಲಿ ಪಳಗಿದವನಿಗೆ ಒಳ್ಳೆ ಕೃಷಿ ಅದು. ಯಾಕಂದ್ರೆ ನಾನೇ 4 ಪೆಟ್ಟಿಗೆಯಲ್ಲಿ ಒಂದು 30-35 ಕೆಜಿ ಜೇನು ಸಿಕ್ಕಿದೆ ಒಂದು ವರ್ಷದಲ್ಲಿ. ನಾನು ಅದನ್ನು ಮಾರುಕಟ್ಟೆ ಅಂತ ಮಾಡಲಿಲ್ಲ, ವಾಟ್ಸಪ್ ಅಲ್ಲಿ ಹಾಕಿದೆ, ಎಲ್ಲ ಫ್ರೆಂಡ್ಗಳೆಲ್ಲ ತಗೊಂಡ್ರೆ ಎಲ್ಲ ಹಾಗೆ. ಈಗ ಇದಕ್ಕೆ ವಿಶೇಷವಾದಂತಹ ಒಂದು ಗಮನ ಕೊಡಬೇಕಾಗ್ತದೆ ಜೇನು ಕೃಷಿಯಲ್ಲಿ? ಗಮನ ಕೊಡಬೇಕು, ಒಂದು ವಾರಕ್ಕಾದ್ರೂ ಗಮನ ಕೊಡಬೇಕು. ಯಾವ ತರ? ಪೆಟ್ಟಿಗೆ ನೋಡಬೇಕು, ಅದರಲ್ಲಿ ರಾಣಿ ಹುಳ ಆಗುವ ತತ್ತಿ ಉಂಟ ನೋಡಬೇಕು, ಅದಿದ್ರೆ ರಿಮೂವ್ ಮಾಡಬೇಕು, ಹಾಗೆಲ್ಲ ಇದುಂಟು. ಅದು ನಾನು ಅದ್ರ ಬಗ್ಗೆ ಹೋಗುದಿಲ್ಲ, ಸ್ವಲ್ಪ ಹೆಂಡತಿ ನೋಡ್ತಾ ಇರ್ತಾಳೆ, ನಾನು ಅದ್ರ ಹತ್ತಿರ ಹೋಗುದಿಲ್ಲ, ನನ್ನಿಂದ ಸ್ವಲ್ಪ ಅವಳಿ ಬೆಟರ್ ಅದು. ಹಾಗೆ ಆ ವ್ಯವಸ್ಥೆಯನ್ನೆಲ್ಲ ಮಾಡ್ತಾರೆ. ಹೌದು, ಈ ಜೇನನ್ನು ಹೆಚ್ಚು ಮಾಡಬೇಕು ಅಂತ ಏನಾದ್ರೂ ಉಂಟಾ? ನನಗೆ ಅಂದ್ರೆ ಈ ವ್ಯವಹಾರದಲ್ಲಿ ಭಾರಿ ಕಷ್ಟ ಆಗ್ತದೆ, ನಾ ಹವ್ಯಾಸವಾಗಿ ಬೆಳೆಸಿಕೊಂಡದ್ದು ಅಷ್ಟೇ, ಹವ್ಯಾಸವಾಗಿ ಬೆಳೆಸಿಕೊಂಡಿದ್ದೇವೆ. ಹಾಗಾಗಿ ಮತ್ತೆ ನಿಮಗೆ ಅಡಿಕೆ ಕೃಷಿ ಕೂಡ ಉಂಟು ಅಂತ ಹೇಳಿದ್ರೆ? ಸ್ವಲ್ಪ ಮಟ್ಟ ಅಡಿಕೆ ಕೃಷಿ ಉಂಟು, ವಿಪರೀತ ಸ್ವಲ್ಪ ಮಟ್ಟ ಮಧ್ಯಮ ವರ್ಗವೊಂದು ಸ್ವಲ್ಪ ಅಡಿಕೆ ಕೃಷಿ ಉಂಟು. ಹಾಗೆ ಅಡಿಕೆಯಲ್ಲಿ ಏನ್ ಹಾಕಿದ್ದೀರಿ ಅಂದ್ರೆ? ಅಡಿಕೆಯಲ್ಲಿ ಸ್ವಲ್ಪ ಕಾಳು ಮೆಣಸುಂಟು, ಸ್ವಲ್ಪ ಅಷ್ಟೇ, ವಿಶೇಷ ಹಾಕ್ಲಿಲ್ಲ. ಅಲ್ಲ, ನೋಡಿಕೊಳ್ಳೋದು ಹೆಚ್ಚು ನಮ್ಮಿಂದ, ಹೆಚ್ಚು ತಾಯಿಯೇ ನೋಡಿಕೊಳ್ಳೋದು, ನಾವು ಔಟ್ ಸೈಡ್ ಎಲ್ಲ ಇರ್ತೇವೆ. ಹಾಗೆ ನೀವು ಹಾಗಿದ್ರೆ ಎಲೆಕ್ಟ್ರಾನಿಕ್ ಗೆ ಹೋದವರು, ಈ ರೀತಿಯ ಕೆಲಸಗಳನ್ನೇ ಮಾಡಿಕೊಂಡು ಬಂದವರು. ಈಗ ಇನ್ನೇನಾದ್ರೂ ಕೂಡ ವಿಶೇಷ ಮಾಡುವಂತದ್ದು ಏನಾದ್ರೂ ಯೋಚನೆಗಳುಂಟ ಇದಲ್ಲದೆ? ಇದಲ್ಲದೆ ನಾವು ಅಡಿಕೆ ಕೃಷಿಯಲ್ಲಿ ಅಡಿಕೆ ಹಾಳೆಯನ್ನು ಪುಡಿ ಮಾಡಿ ದನಗಳಿಗೆ ಫೀಡ್ ಮಾಡ್ತೇವೆ ನಾವು. ಇಲ್ಲ ನನಗೆ ಒಂದು ಫಸ್ಟ್ ಗೆ ಒಂದು ಎರಡು ಮೂರು ವರ್ಷದಲ್ಲಿ ಮನೆಗೆ ಮಾಡುವಾಗ ನನಗೆ ವೇಸ್ಟ್ ಅನ್ನು ನೋಡಿ ತಲೆ ಇರ್ತಿತ್ತು. ಹೌದು ತುಂಬಾ ವೇಸ್ಟ್, ಹೌದು ತುಂಬಾ ವೇಸ್ಟ್ ಆಗ್ತದೆ. ಲೋಡ್ ಗಟ್ಟಲೆ ಆಗ್ತದೆ ನಿಮಗೆ ದಿವಸಕ್ಕೆ ಒಂದು, ಆಗೆಲ್ಲ ಒಂದು ನಾಲ್ಕೈದಾರು ಜನ ಇದ್ರು, ದಿವಸಕ್ಕೆ ಒಂದು ಅರ್ಧ ಲೋಡ್ ಅಷ್ಟು ಬಿಡ್ತಿತ್ತು. ಆಗ ಏನ್ ಮಾಡುದು ಅಂತ ನನ್ನಲ್ಲೇ ಸಮಸ್ಯೆ ಆಯ್ತು. ಆಗ ಇನ್ನು ಏನಾದ್ರು ಮಾಡಿ ಹಟ್ಟಿಗೆ ಹಾಕಬಹುದಲ್ಲ ಅಂತ ಮಿಷಿನ್ ತರಿಸಿದ್ರು ಬಾಂಬೆಯಿಂದ. ಹಾಗೆ ನನ್ನ ಫ್ರೆಂಡ್ ಆಫ್ ಸಜೆಷನ್ ಕೊಟ್ಟರು, ಇಲ್ಲ ಮಾರೆ ನೀನು ಹುಡಿ ಮಾಡಿ ನನ್ನ ದನಕ್ಕೆ, ನನ್ನ ದನಕ್ಕೆ ಹಾಕು ನೋಡಿ, ಆಗ್ತಾ ಇಲ್ಲ ಅಂತ ನಾನೇ ಪರ್ಚೇಸ್ ಮಾಡ್ತೇನೆ ಅಂತ. ಹಾಗೆ ಹುಡಿ ಮಾಡಿ ಅವರ ಮನೆಗೆ ಕೊಂಡೋಗಿ ಆಗಿದೆ. ಅವರಿಗೆ ಬಾರಿ ಇಷ್ಟ ಆಯ್ತು. ಆಮೇಲೆ ಈಗ ನನ್ನ ಮನೆಯಲ್ಲಿ ಉಳಿದಿಲ್ಲ ಹುಡಿ, ಈಗ ಮಾಡಿದ ಉಳಿದಿಲ್ಲ, ನನಗೆ ಇದು ಪೂರೈಸಲಿಕ್ಕೆ ಆಗುದಿಲ್ಲ. ಮತ್ತೆ ನಾನು ಅದನ್ನೊಂದು ಲಾಭದಾಯಕ ಅಂತ ಪರಿಗಣಿಸಲಿಲ್ಲ. ನಾನು ಅಲ್ಪ ರೇಟಿಗೆ ಮಾಡ್ತಾ ಇದ್ದೇನೆ, 200 ರೂಪಾಯಿಗೆಲ್ಲ ಗೋಣಿ ಕೊಂಡು ಹೋಗ್ತಾರೆ. ನಾನು 130ಕ್ಕೆ ಅಲ್ಪ ರೇಟಿಗೆ ಮಾಡ್ತಿದ್ದೇನೆ, ಯಾಕಂದ್ರೆ ನನಗೆ ಹುಡಿ ಇದು ಹೋಗ್ಲಿ ಅಂತ, ಹುಡಿ ಹೋಗ್ಲಿ ಅಂತ ನನಗೆ ವಿಶೇಷ ಲಾಭದಾಯಕ ಅಂತ ನಾನು ಪರಿಗಣಿಸುತ್ತಿಲ್ಲ. ಮಾಡಿದ ಕೆಲಸಕ್ಕೆ ಸಂಬಳ ಅಂತ ಸಿಗ್ತದೆ ಅಷ್ಟೇ, ಬಿಟ್ರೆ ಅದನ್ನ ಲಾಭದಾಯಕ ಅಂತ ಪರಿಗಣಿಸುವುದಿಲ್ಲ. ಅದಕ್ಕೆ ಒಂದು ಬೇರೆ ಜನ ಬೇಕಾಗ್ತದೆ. ಹೌದು, ಒಂದು ಜನ ಅದಕ್ಕೆ ಬೇಕು, ಯಾಕಂದ್ರೆ ನಾವಲ್ಲಿ ಸಿಕ್ಕಿದ ವೇಸ್ಟ್ ಅನ್ನು ಚಾಪ್ ಕಟರ್ ಅಲ್ಲಿ ಕಟ್ ಮಾಡ್ತೇವೆ, ಹುಲ್ಲು ಯಂತ್ರದಲ್ಲಿ ಕಟ್ ಮಾಡ್ತೇವೆ, ಆಮೇಲೆ ದಿವಸ ಇಡೀ ಒಣಗಿಸ್ತೇವೆ. ಆಮೇಲೆ ಮತ್ತೊಂದು ಯಂತ್ರಕ್ಕಾಗಿ ಅದನ್ನು 1 ಇಂಚ್ ರೆಗ್ಯುಲರ್ ಶೇಪ್ಗೆ ತರುವುದು. ಹೌದು, ಅದು ದನಗಳಿಗೆ ಫೀಡ್. ಅದು ದನಗಳು ಅಂದ್ರೆ ಅದನ್ನು ತಿಂದ್ರೆ ಮತ್ತೆ ನಿಮ್ಮ ಬೈ ಹುಲ್ಲು ತಿನ್ನುವುದಿಲ್ಲ, ಅಷ್ಟು ಟೇಸ್ಟ್ ಆಗ್ತದೆ. ಮತ್ತೆ ಅದು ಒಳ್ಳೆ ಅಲ್ಲಿ ಹೀಟ್ ಆಗಿ ಬರುವುದು, ಅದು ಒಳ್ಳೆ ಬಿಸ್ಕೆಟ್ ನಾಗ ಪರಿಮಳ ಬರ್ತದೆ. ಅದು ಒಮ್ಮೆ ತಿಂದ್ರೆ ಮತ್ತೆ ದನಗಳು ಬೈ ಹುಲ್ಲು ತಿನ್ನುವುದಿಲ್ಲ. ಅದು ಬೈ ಹುಲ್ಲಿಗಿಂತ ಇದು ಭಾರಿ ಚೀಪ್. ನೀವು 1 ಕಂತೆ ಬೈ ಹುಲ್ಲು 3/4 ಕೆಜಿ ಇರುವುದು, ಅದಕ್ಕೆ 20-24 ರೂಪಾಯಿ ಕೊಡಬೇಕು. 16 ಕೆಜಿಗೆ 130 ರೂಪಾಯಿ, ಹಾಗೆ ಭಾರಿ ಚೀಪ್ ಆಗ್ತದೆ. 7-8 ರೂಪಾಯಿ ಒಳಗೆ ಆಗ್ತದೆ, ಇದನ್ನು 3 ಪಟ್ಟೆ ಆಗ್ತದೆ. ಹಾಗೆ ಸುಮಾರು ಎಷ್ಟು ಸೇಲ್ ಆಗ್ತದೆ ನಿಮಗೆ? ನನಗೆ ಅಂದ್ರೆ ದಿವಸಕ್ಕೆ ಒಂದು 5-6 ಗೋಣಿ ಡೈಲಿ ಆಗ್ತಿತ್ತು. ಈಗ ಪ್ರಮಾಣ ಕಡಿಮೆ ಆಗಿದೆ, ನಾನು ನಿಮ್ಮಲ್ಲಿ ಹೇಳಿದೆ ಈಗ ಸ್ವಲ್ಪ ಅಷ್ಟಾಗಿದೆ. ಹಾಗೆ 5-6 ಗೋಣಿ ದಿವಸ ಡೈಲಿ ಆಗ್ತಿತ್ತು ನನಗೆ. ಅದು ಒಬ್ಬ ಆಳಿದ್ದು ಅಲ್ಲಿಗೆ ಇದಾಗ್ತಿತ್ತು. ಇದಕ್ಕೊಂದು ಬೇರೆ ಆದಂತ ಯಂತ್ರಗಳೇನಾದ್ರೂ ಬದಲಿ? ಹೌದು, ಅದಕ್ಕೊಂದು ಸಣ್ಣ ಕಟ್ ಮಾಡುವ ಯಂತ್ರ ಉಂಟು. ನಾನು ದೊಡ್ಡ ಯಂತ್ರ ಅಲ್ಲ, ಒಂದು 1.5 HP ತಗೊಂಡದ್ದು, ಅದರಲ್ಲಿ 5 HP 7 HP ಎಲ್ಲ ಬರ್ತಾ ಇದೆ. ನಾನು ಸಣ್ಣ ಯಂತ್ರ ತಗೊಂಡದ್ದು, ನನಗೆ ಮನೆಯದ್ದು ಅಲ್ಲಿ ಇದು ಮಾಡ್ಲಿಕ್ಕೆ ಅಂತ ತಗೊಂಡದ್ದು. ಹಾಗೆ ಇದನ್ನು ಬೇರೆ ಯಾವ್ದಾದ್ರೂ ಅದು ಅಂದ್ರೆ ಬೇರೆ ಒಂದು ದನದ ಆಹಾರದ ಜೊತೆ ಮಿಕ್ಸ್ ಮಾಡಿದ್ರೆ ಒಳ್ಳೆಯ ಇದು ಬರಬಹುದು ಅಂತ ನಿಮ್ಗೆ ಅನಿಸ್ತದೆ? ಹಾಗೆ ನಾನಂದ್ರೆ ಫಂಗಸ್ ಇದು ಬಾರಿ ಫಂಗಸ್ ಬರ್ತದೆ, ಅದಕ್ಕಾಗಿ ನಾವು ಆದಷ್ಟು ಒಣಗಿಸಬೇಕಾಗ್ತದೆ. ನಾನು ಅದಕ್ಕಿಂತ ಇದು ನಿಮಗೆ ಬೈಹುಲ್ನ ರೀತಿಯಲ್ಲಿ ಕೊಟ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಬೈಹುಲ್ನ ರೇಟ್ ಅಲ್ಲಿ ಕಡಿಮೆ ಆಗ್ತದೆ, ಮತ್ತೆ ಬೈಹುಲ್ನ ಬದಲಾಗಿ ಇದೊಂದು ಉಪಯೋಗ ಬಿಡುತ್ತದೆ. ಹಾಗೆ ಮತ್ತೆ ದನಗಳಿಗೆ ನೀರು ಕೊಡಬೇಕು. ಮತ್ತೆ ಹೆಚ್ಚಿನ ಉಪಯೋಗ ಮಾಡಿದವರು ಹೇಳ್ತಾರೆ ಇದು ಡಿಗ್ರಿ ಬರ್ತದೆ, ಕ್ವಾಲಿಟಿ ಬರ್ತದೆ, ಡಿಗ್ರಿ ಕ್ವಾಲಿಟಿ ಹೆಚ್ಚಿನ. ಹೌದು ಹೌದು, ಹಾಲಲ್ಲಿ ಹಾಗೆ ಅವರು ಉಪಯೋಗ ಮಾಡಿದ ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಈಗ ನೀವು ಬೇರೆ ಬೇರೆ ವಿಭಾಗಗಳಲ್ಲೆಲ್ಲ ದುಡಿದಿದ್ದೀರಿ. ಎಲೆಕ್ಟ್ರಾನಿಕ್ಸ್ ಆಯ್ತು, ಯಂತ್ರ ಆಯ್ತು, ಅಡಿಕೆ ಹಾಳೆ ತಟ್ಟೆಯನ್ನ ಮಾಡ್ತಿದ್ದೀರಿ, ಈಗ ಇದನ್ನು ಕೂಡ ಅದರ ಬೈ ಪ್ರಾಡಕ್ಟ್ ಆಗಿ ಇದನ್ನು ಮಾರಾಟ ಮಾಡಿ, ಈ ತರದ ಇದರ ಜೊತೆಗೆ ಇನ್ನೇನಾದ್ರೂ ಹೊಸತ್ತು ಯೋಜನೆಗಳು ಏನಾದ್ರು ಉಂಟಾ? ಹೊಸತ್ತನ್ನ ಕೃಷಿಯ ಇದರಲ್ಲೇ ಮುಳುಗ್ತಾ ಇರ್ತೇವೆ. ಈಗ ಇನ್ನೊಂದು ತೆಂಗಿನಕಾಯಿ ಸುಲಿಯುವ ಮೆಷಿನ್ ತರಬೇಕು ಅಂತ ಇದ್ದೇನೆ. ಮತ್ತೆ ಅದರ ಪ್ರಾಡಕ್ಟ್ ನಿಮ್ಮ ಅದರ ವೇಸ್ಟ್ ಎಲ್ಲ ಉಂಟಲ್ಲ, ಅದನ್ನೀಗ ಪುಡಿ ಮಾಡಿ ಈ ಕೋಳಿ ಇದಕ್ಕೆ ಗೊಬ್ಬರಕ್ಕೆಲ್ಲ ಆ ರೀತಿ ಒಂದು ಆಲೋಚನೆ ಮಾಡ್ತಾ ಇದ್ದೇನೆ. ಹಾಗೆ ನೋಡ್ಬೇಕು, ಈಗ ಆಲೋಚನೆ ಮಾಡ್ತಾ ಇದ್ದೇನೆ. ಹಾಗೆ ಬರೋ ವರ್ಷಕ್ಕೊಂದು ಅದಕ್ಕೆ ಇಳಿಬೇಕು ಅಂತ ಇದ್ದೇನೆ. ಒಳ್ಳೆಯದು ಭಾಸ್ಕರ ಭಟ್ಟೋಡಿ ಅವರೇ, ಮುಖ್ಯವಾಗಿ ನಿಮ್ಮ ಬೇರೆ ಬೇರೆ ಕೃಷಿಯ ಹಾಗೂ ಕೃಷಿಯೇತರ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ರಾಮಕುಂಜ ಗ್ರಾಮದ ಭಾಸ್ಕರ್ ಭಟ್ಟೋಡಿ ಅವರ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳ ಕುರಿತ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈಗ ಕೃಷಿ ಮಾಹಿತಿ ಕೇಳುಗರೆ. ಕೈತೋಟ ಹಾಗೂ ತಾರಸಿ ತೋಟ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ನಾವು ಪಡ್ಕೊಳ್ಳೋಣ. ಒಂದು ಕುಟುಂಬ ತಾಜಾ ತರಕಾರಿ ಹಾಗೂ ಹಣ್ಣುಗಳನ್ನು ಪಡೆಯುವುದಕ್ಕೆ ತಮ್ಮ ಮನೆಯ ಆವರಣ ಅಥವಾ ಹಿತ್ತಲಲ್ಲಿ ಬೆಳೆಸುವಂತಹ ತೋಟಕ್ಕೆ ಕೈತೋಟ ಅಂತ ಹೆಸರು. ಕೈತೋಟ ಮಾಡುವುದಕ್ಕೆ ಉಪಯೋಗಿಸುವ ಕಾಲ ಹಾಗೂ ಶ್ರಮ ನಮಗೆ ಉತ್ತಮವಾದಂತಹ ಆರೋಗ್ಯವನ್ನು ನೀಡುವುದಲ್ಲದೆ ಸ್ವಲ್ಪ ಮಟ್ಟಿಗೆ ಆದಾಯವನ್ನು ಕೂಡ ನೀಡಬಲ್ಲದು. ಪ್ರತಿಯೊಂದು ಮನೆಯು ತನ್ನದೇ ಆದಂತಹ ಒಂದು ಕೈತೋಟವನ್ನು ಹೊಂದಿದರೆ ಎಷ್ಟೊಂದು ಚೆಂದ ಅಲ್ವೇ? ಮನೆಯ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲ ವಯೋಮಾನದವರು ಒಟ್ಟಾಗಿ ಬೆಳೆಸಿ ಪ್ರೀತಿಸಿ ಕೈತೋಟವನ್ನು ನಿರ್ಮಿಸುವಂತಹದ್ದು ಆ ಮನೆಗೂ ಕೂಡ ಒಂದು ರೀತಿಯ ಶೋಭೆಯನ್ನು ತರುತ್ತದೆ. ಕೈತೋಟ ಎನ್ನುವಂತಹದ್ದು ಒಂದು ಕಲೆ. ಹೊರಗಿನಿಂದ ಹೆಚ್ಚಿನ ಏನನ್ನೂ ಕೊಂಡು ತರದೆ ಅಡುಗೆ ಮನೆಯ ತ್ಯಾಜ್ಯ, ಸಗಣಿ, ಗಂಜಲ ಇವುಗಳನ್ನು ಉಪಯೋಗಿಸಿಕೊಂಡು ಅಂದವಾದಂತಹ ಕೈತೋಟದಲ್ಲಿ ಹಣ್ಣು ತರಕಾರಿಯನ್ನು ಬೆಳೆಯಬಹುದು. ಕೈತೋಟ ಮಾಡುವುದು ಖುಷಿ ಕೊಡುವಂತಹ ಹವ್ಯಾಸ. ಜೊತೆಗೆ ಮನೆ ಮಂದಿಗೆ ತಾಜಾ ತರಕಾರಿ ಮತ್ತು ಹಣ್ಣುಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದು ಒದಗಿಸುವಂತಹ ವಿಧಾನ. ಋತುಮಾನಕ್ಕೆ ಅನುಗುಣವಾಗಿ ಬೆಳೆಯ ಆಯ್ಕೆ, ಬೆಳೆ ಪರಿವರ್ತನೆ, ಮರುಮಡಿಗಳ ನಿರ್ವಹಣೆ ಸರಿಯಾಗಿ ಮಾಡುವುದರ ಮೂಲಕ ಕೈತೋಟದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಇದೆ. ತಾರಸಿ ತೋಟ ಇನ್ನೊಂದು ರೀತಿಯದ್ದು. ಕೈತೋಟ ಮಾಡುವುದಕ್ಕೆ ಸ್ಥಳ ಇಲ್ಲದೇ ಇರುವಂತಹ ಪಕ್ಷದಲ್ಲಿ ಮನೆಯ ತಾರಸಿ ಮೇಲೆ ಕುಂಡಗಳಲ್ಲಿ ಸುಲಭವಾಗಿ ಸಾವಯವ ಪದ್ಧತಿಯಲ್ಲಿ ತರಕಾರಿಯನ್ನು ಬೆಳೆಯಬಹುದು. ನಗರೀಕರಣ ಹೆಚ್ಚಾದ ಹಾಗೆ ತಾರಸಿ ತೋಟ ಪದ್ಧತಿಯಲ್ಲಿ ತರಕಾರಿ ಬೆಳೆಯುವ ಅವಶ್ಯಕತೆ ಹಿಂದಿಗಿಂತಲೂ ಈಗ ಹೆಚ್ಚಾಗಿದೆ ಅಂತ ಹೇಳಬಹುದು. ವಿವಿಧ ಮಾದರಿ ಹಾಗೂ ವಸ್ತುಗಳಿಂದ ಮಾಡಿರುವಂತಹ ಕುಂಡಗಳನ್ನು, ಬ್ಯಾಗ್ಗಳನ್ನು ತರಕಾರಿ ಬೆಳೆಯುವುದಕ್ಕೆ ಉಪಯೋಗಿಸಬಹುದು. ಇಲ್ಲಿ ತಾರಸಿ ತೋಟ ಹಾಗೂ ಕೈತೋಟದ ಮುಖ್ಯ ಉದ್ದೇಶಗಳನ್ನು ಈ ರೀತಿಯಾಗಿ ಹೇಳಬಹುದು. ಜೈವಿಕ ತ್ಯಾಜ್ಯಗಳ ಸಮರ್ಥ ನಿರ್ವಹಣೆ ಸಾಧ್ಯವಾಗ್ತದೆ. ತಾರಸಿ ತೋಟ ಅಥವಾ ಕೈತೋಟಗಳಲ್ಲಿನ ಸಸಿ ಇಲ್ಲವೇ ಗಿಡಗಳ ತ್ಯಾಜ್ಯ, ಅಡುಗೆ ಮನೆಯ ತ್ಯಾಜ್ಯಗಳನ್ನು ಸದ್ಬಳಕೆ ಮಾಡಬಹುದು. ಅಂದರೆ ಎರೆಹುಳು ಗೊಬ್ಬರ, ಜೀವಾಮೃತ, ಬಯೋಡೈಜೆಸ್ಟರ್ ಈ ರೂಪದಲ್ಲಿ ಪುನರ್ಬಳಕೆ ಮಾಡಿಕೊಂಡು ತ್ಯಾಜ್ಯ ವಸ್ತುಗಳಿಂದ ಆಗುವಂತಹ ಮಾಲಿನ್ಯವನ್ನು ತಡೆಯಬಹುದು. ತಾಜಾ ಹಣ್ಣು ಹಾಗೂ ತರಕಾರಿಗಳನ್ನು ಬೆಳೆಸುವುದಕ್ಕೆ ಇವುಗಳನ್ನು ಗೊಬ್ಬರವಾಗಿ ಬಳಸಬಹುದು. ಹಾಗೆಯೇ ನೀರಿನ ಸಮರ್ಥ ನಿರ್ವಹಣೆಯು ಕೂಡ ಸಾಧ್ಯವಾಗ್ತದೆ. ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆ ಹಾಗೂ ಮುಂದಿನ ಪೀಳಿಗೆಗೆ ಅನುಕೂಲವಾಗುವ ಹಾಗೆ ನೀರು ಪೋಲಾಗುವುದನ್ನು ತಡೆಗಟ್ಟಿ ಅವುಗಳ ಸದ್ಬಳಕೆ ಮಾಡುವಂತಹದ್ದು ಎಲ್ಲರ ಬಹುಮುಖ್ಯವಾದಂತಹ ಕರ್ತವ್ಯ. ಈ ನಿಟ್ಟಿನಲ್ಲಿ ಅಡಿಗೆ ಮನೆಯಲ್ಲಿ ಬಳಕೆಯಾದ ನೀರನ್ನು ಪುನರ್ಬಳಕೆ ಮಾಡುವ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವಂತಹದ್ದು ಹಾಗೂ ತಾರಸಿ ಮೇಲೆ ಬಿದ್ದಂತಹ ಮಳೆ ನೀರನ್ನು ಕೊಯ್ಲು ಮಾಡಿ ತರಕಾರಿ ಹಾಗೂ ಹಣ್ಣುಗಳನ್ನು ಬೆಳೆಸುವುದಕ್ಕೆ ಈ ನೀರನ್ನು ಬಳಸಬಹುದು. ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದು ನೀರಿನ ಸದ್ಬಳಕೆಗೆ ಉತ್ತಮವಾದಂತಹ ಕ್ರಮ ಅಂತ ಹೇಳಬಹುದು. ಹೊಸ ಆವಿಷ್ಕಾರಗಳಾದ ಹೈಡ್ರೋಫೋನಿಕ್ಸ್, ಏರೋಫೋನಿಕ್ಸ್, ಸಾಯಿಲ್ಲೆಸ್ ಕಲ್ಚರ್, ಬಯೋಡೈಜೆಸ್ಟರ್, ಜೀವಾಮೃತ ಇವುಗಳನ್ನು ತರಕಾರಿಯ ಉತ್ಪಾದನೆಯಲ್ಲಿ ಅಳವಡಿಸಿಕೊಳ್ಳಬಹುದು. ಹೈಡ್ರೋಫೋನಿಕ್ಸ್ ಅಂದರೆ ಮಣ್ಣಿಲ್ಲದೆ ಹಣ್ಣು ಹಾಗೂ ತರಕಾರಿಗಳನ್ನು ಪೋಷಕಾಂಶಗಳುಳ್ಳಂತಹ ನೀರಿನಲ್ಲಿ ಬೆಳೆಸುವಂತಹದ್ದು. ಕೆಲವೊಂದು ಸರಿ ಮರಳು, ಜಲ್ಲಿಕಲ್ಲುಗಳ ಆಧಾರದಲ್ಲೂ ಕೂಡ ಇವುಗಳನ್ನು ಬೆಳೆಸಬಹುದು. ಇಲ್ಲಿ ಪೋಷಕಾಂಶಗಳ ದ್ರಾವಣವನ್ನು ಕ್ರಮೇಣವಾಗಿ ಪಂಪ್ ವ್ಯವಸ್ಥೆಯಿಂದ ಗಿಡಗಳಿಗೆ ಸರಬರಾಜು ಮಾಡಲಾಗುತ್ತದೆ. ಗಿಡಗಳು ಬೆಳೆದಂತೆ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಮತ್ತು ಫ್ರೀಕ್ವೆನ್ಸಿ ಆಫ್ ಪಂಪಿಂಗ್ ಇವುಗಳನ್ನು ಹೆಚ್ಚಿಸಿಕೊಳ್ಳಬಹುದು. ಈ ವಿಧಾನದಲ್ಲಿ ಎಲೆ ಜಾತಿಯ ತರಕಾರಿಗಳನ್ನು ಉತ್ತಮವಾಗಿ ಬೆಳೆಯಬಹುದು. ಫಸಲು ಭೂಮಿಯಲ್ಲಿ ಬೆಳೆದಿರುವಂತಹ ಬೆಳೆಗೆ ಸಮನಾಗಿರುತ್ತದೆ. ಆದರೆ ಯಂತ್ರೋಪಕರಣ ವ್ಯವಸ್ಥೆಗೆ ಹೆಚ್ಚಿನ ಹಣದ ಹೂಡಿಕೆ ಅಗತ್ಯವಿರುತ್ತದೆ. ಈ ಪದ್ಧತಿಯನ್ನು ನುರಿತ ವಿಜ್ಞಾನಿಗಳಿಂದ ತರಬೇತಿ ಇಲ್ಲವೇ ಅನುಭವವುಳ್ಳ ವಿಷಯ ತಜ್ಞರದ ಸಲಹೆಯೊಂದಿಗೆ ಮಾಡಬೇಕಾಗ್ತದೆ. ಏರೋಫೋನಿಕ್ಸ್ ಎನ್ನುವಂತಹದ್ದು ಇನ್ನೊಂದು ವಿಧ. ಗಿಡಗಳನ್ನು ಗಾಳಿ ಹಾಗೂ ತೇವಾಂಶದ ವಾತಾವರಣದಲ್ಲಿ ಮಣ್ಣಿಲ್ಲದೆ ಬೆಳೆಸುವಂತಹ ಪದ್ಧತಿ ಇದು. ಗಿಡಗಳನ್ನು ಮಣ್ಣಿಲ್ಲದೆ ಕೇವಲ ಪೋಷಕಾಂಶಗಳನ್ನು ಬೇರುಗಳಿಗೆ ಸಿಂಪರಣೆ ಮಾಡಿ ಬೆಳೆಸಬಹುದು. ಈ ಚಟುವಟಿಕೆಯಲ್ಲಿ ಒಂದು ಸೀಮಿತ ಒಳಾಂಗಣದಲ್ಲಿ ಕಾಂಡ ಹಾಗೂ ಬೇರುಗಳಿಗೆ ಪೋಷಕಾಂಶದ ಸಿಂಪರಣೆಯನ್ನು ಮಾಡಿ ಬೇರುಗಳಿಗೆ ಯಥೇಚ್ಛವಾದಂತಹ ಆಮ್ಲಜನಕವನ್ನು ಒದಗಿಸಿ ಗಿಡಗಳನ್ನು ಬೆಳೆಸಬಹುದು. ಇಲ್ಲಿ ನಿಯಂತ್ರಿತ ವಾತಾವರಣ ನಿರ್ವಹಣೆ ಮುಖ್ಯವಾಗಿದ್ದು ಒಳ್ಳೆಯ ಗಿಡದ ಬೆಳವಣಿಗೆಗೆ ಸಹಾಯವಾಗ್ತದೆ. ಸಾಯಿಲ್ಲೆಸ್ ಕಲ್ಚರ್ ಈ ತಾಂತ್ರಿಕತೆಯು ಕೂಡ ಮಣ್ಣಿಲ್ಲದೆ ಕೃತಕವಾದಂತಹ ಪೋಷಕಾಂಶಗಳನ್ನು ಒದಗಿಸಿ ಗಿಡಗಳನ್ನು ಬೆಳೆಸುವಂತಹ ವಿಧಾನ. ಇತ್ತೀಚೆಗೆ ಈ ತಾಂತ್ರಿಕತೆಯಲ್ಲಿ ಕೊಕೋಪೀಟ್, ಸ್ಪ್ಯಾಗ್ನಮ್ ಪೀಟ್, ವರ್ಮಿಕ್ಯುಲೈಟ್, ಚಾಕ್ಸ್ ಚಿಪ್ಸ್, ರೈಸ್ ಹಲ್ಸ್, ಬೆಗಾಸೆ, ಸಾಡಸ್ಟ್ ಇವುಗಳನ್ನು ಕೂಡ ಬಳಸಿಕೊಂಡು ಗಿಡಗಳನ್ನು ಬೆಳೆಸಬಹುದು. ಗಿಡಗಳಿಗೆ ಬೇಕಾಗುವಂತಹ ಮಾಧ್ಯಮ ದ್ರಾವಣ ಅಥವಾ ಘನರೂಪದಲ್ಲಿಯೂ ಕೂಡ ಇರಬಹುದು. ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಸುವುದಕ್ಕೆ ಸೂಕ್ತವಾದಂತಹ ವಿಧಾನ ಆಗಿದೆ ಇದು. ತಾರಸಿ ತೋಟ ಹಾಗೂ ಕೈತೋಟಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಹತ್ತಿರದ ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕಿಸಬಹುದು. ಹಾರ್ಟಿ ಕ್ಲಿನಿಕ್ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಮಂಗಳೂರು, ದೂರವಾಣಿ ಸಂಖ್ಯೆ 08242424128, ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08242424128, ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ.

ಲಂಕೆಯ ದಹಿಸಿದ ಪವಮಾನ ಧರೆಯನು ಮೀಟಿ ಶರಧಿಯ ದಾಟಿ ಸುರಸ ಸಿಂಹಿಕೆ ಉದರವ ಸೀಡಿ ಧರೆಸುತೆ ನೋಡಿ ಉಂಗುರ ನೀಡಿ ಚಂದದ ಲಂಕೆಯ ಬೂದಿಯ ಮಾಡಿ ಹನುಮ ಹನುಮ ಹನುಮ ಕರದಲ್ಲೆತ್ತಿದ ಸಿರಿ ಸಂಜೀವಿನಿ ಗಿರಿಯಾ